ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ಕುರಿತು ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿ ಗ್ರಾಮದ ಈಶ್ವರಪ್ಪ ಬಸಪ್ಪ ಮಾಳಣ್ಣವರ್ ಅವರೊಂದಿಗೆ ಕುಮಾರ್ ಅಗಡಿ ಅವರು ನಡೆಸಿದ ಸಂದರ್ಶನ, ಅಲ್ಲದೆ ಮುಧೋಳ ತಾಲೂಕು ಬೆಳಗಲಿಯ ಯಮನಪ್ಪ ಆಲಗೂರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುತ್ತೀರಿ. ಅಮ್ಮ ಆಗ್ಬೇಕು ಆದರೆ ಅಡಚಣೆಗಳು ಆಗುತ್ತಿದೆಯಾ? ಯಾವುದೇ ಕಾರಣಕ್ಕಾಗಿ ನೀವು ಅಪ್ಪ ಅಮ್ಮ ಆಗಲು ಸಾಧ್ಯವಾಗ್ತಾ ಇಲ್ಲವೇ? ಹಾಗಾದರೆ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾತಾರ ಇವರು ಬೆಳಗಾವಿಯಲ್ಲಿ ಆಯೋಜಿಸಿರುವ ಉಚಿತ ಸಂತಾನ ಸಮಸ್ಯೆ ಪರಿಹಾರ ಶಿಬಿರಕ್ಕೆ ತಪ್ಪದೇ ಹಾಜರಾಗಿ. ದಿನಾಂಕ ರವಿವಾರ March 2, 2025 ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ. ಸ್ಥಳ ದ ನೆಕ್ಸ್ಟ್ ಕ್ಲಿನಿಕ್, ಕ್ರಾಸ್ ರೋಡ್, ಓಜಂ ನಗರ್, ಬೆಳಗಾವಿ. ಸಂತಾನ ಸಮಸ್ಯೆ ಎದುರಿಸುತ್ತಿರುವ ದಂಪತಿಗಳಿಗೆ ಚೈತನ್ಯ ಮಾಲತ್ವ ಯೋಜನೆಯಡಿಯಲ್ಲಿ IVF ಚಿಕಿತ್ಸೆಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾತಾರ 8484861900. ಮರೆಯಬೇಡಿ, March 2, 2025 ಬೆಳಗಾವಿ ಉಚಿತ ಸಂತಾನ ಸಮಸ್ಯೆ ಪರಿಹಾರ ಶಿಬಿರ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್. ನಿಮ್ಮ ಪೋಷಕತ್ವದ ಕನಸುಗಳಿಗೆ ನಮ್ಮ ಬೆಂಬಲ. ಮಕ್ಕಳ ಮಾರಾಟ ಅಪರಾಧ. ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆ ಹಣ ಪಡೆದು ಅನಧಿಕೃತವಾಗಿ ಮಕ್ಕಳನ್ನು ನೀಡುವುದು ಅಥವಾ ಪಡೆಯುವುದು ಬಾಲನ್ಯಾಯ ಕಾಯ್ದೆ 2015 ಸೆಕ್ಷನ್ 80 ಅನ್ವಯ ಶಿಕ್ಷಾರ್ಹ ಅಪರಾಧವಾಗಿದೆ. 3 ವರ್ಷ ವಿಸ್ತರಿಸಬಹುದಾದ ಜೈಲು ಅಥವಾ 1,00,000 ರೂಪಾಯಿ ದಂಡ ವಿಧಿಸಬಹುದಾಗಿದೆ. ಮಗುವನ್ನು ಮಾರಾಟ ಮಾಡುವುದಾಗಲಿ ಅಥವಾ ಖರೀದಿಸುವುದಾಗಲಿ ಮಾಡಿದ್ದಲ್ಲಿ ಅಂತಹ ವ್ಯಕ್ತಿಗೆ 5 ವರ್ಷ ವಿಸ್ತರಿಸಬಹುದಾದ ಕಠಿಣ ಕಾರಾಗೃಹ ಮತ್ತು 1,00,000 ರೂಪಾಯಿ ದಂಡ ವಿಧಿಸಬಹುದು. ಆಸ್ಪತ್ರೆಯವರು ಶಾಮೀಲಾದರೆ 3 ವರ್ಷಕ್ಕಿಂತ ಕಡಿಮೆ ಇಲ್ಲದಂತೆ 7 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ವಿಧಿಸಬಹುದಾಗಿದೆ. ದತ್ತು ಸ್ವೀಕಾರ ಬಯಸುವ ಪಾಲಕರು ಹೆಚ್ಚಿನ ಮಾಹಿತಿಗಾಗಿ ಅಮೂಲ್ಯ ಶಿಶುಗೃಹ, ಸರ್ಕಾರಿ ಬಾಲಕಿಯರ ಬಾಲಮಂದಿರ, ಗಂಟಿಕೇರಿ, ಹುಬ್ಬಳ್ಳಿ ಇವರನ್ನು ಸಂಪರ್ಕಿಸಬಹುದು. ಇದು ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿಗಳು, ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಧಾರವಾಡ ಇವರ ಪ್ರಕಟಣೆ. ವಿದ್ಯಾನಿಕೇತನ ನೀಟ್ ಅಕಾಡೆಮಿ, ವಿದ್ಯಾನಗರ, ಹುಬ್ಬಳ್ಳಿ. KCET, ನೀಟ್ ಕ್ರಾಶ್ ಕೋರ್ಸ್ಗಳು ಮತ್ತು ಲಾಂಗ್ ಟರ್ಮ್ ಕೋರ್ಸ್ಗಳು ಲಭ್ಯವಿವೆ. ಇಂದೇ ಪ್ರವೇಶ ಪಡೆಯಿರಿ ವಿದ್ಯಾನಿಕೇತನ ನೀಟ್ ಅಕಾಡೆಮಿ, ವಿದ್ಯಾನಗರ, ಹುಬ್ಬಳ್ಳಿ. ನಿಖರವಾದ ಫಲಿತಾಂಶ, ಡೈಲಿ ಟೆಸ್ಟ್, ಸ್ಟಡಿ ಅವರ್ಸ್, ವೃತ್ತಿಪರ ಕೋರ್ಸ್ಗಳಲ್ಲಿ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಅತ್ಯುತ್ತಮ ರ್ಯಾಂಕ್ ಪಡೆದಿದೆ. ಹೈಲಿ ಎಕ್ಸ್ಪೀರಿಯನ್ಸ್ಡ್ ಅಂಡ್ ಡೆಡಿಕೇಟೆಡ್ ಫ್ಯಾಕಲ್ಟಿ, ಡೌಟ್ ಸಾಲ್ವಿಂಗ್ ಸೆಷನ್ಸ್, ವೈಯಕ್ತಿಕ ಕಾಳಜಿ, ವೈಯಕ್ತಿಕ ಸಮಾಲೋಚನೆ. ನೀಟ್ KCET ಪರೀಕ್ಷೆಗೆ ಅತ್ಯುತ್ತಮ ತರಬೇತಿ ಕೇಂದ್ರ ವಿದ್ಯಾನಿಕೇತನ ನೀಟ್ ಅಕಾಡೆಮಿ, ವಿದ್ಯಾನಗರ, ಹುಬ್ಬಳ್ಳಿ. ಸಂಪರ್ಕಿಸಿ 8618884652. February 5-28 ಲಭ್ಯವಿರುವ ಫ್ಯಾಬುಲಸ್ ಫ್ಯಾಬ್ ಕೊಡುಗೆಗಳೊಂದಿಗೆ ಈ ಫೆಬ್ರವರಿಯ ಪ್ರತಿ ಕ್ಷಣವೂ ಮಿನುಕುತ್ತಿರಲಿ. ಚಿನ್ನ ಮತ್ತು ಬೆಳ್ಳಿಯ ಮೇಕಿಂಗ್ ಶುಲ್ಕಗಳ ಮೇಲೆ 70% ವರೆಗೆ ರಿಯಾಯಿತಿ ಪಡೆಯಿರಿ. ವಜ್ರದ ಮೇಲೆ ಪ್ರತಿ ಕ್ಯಾರೆಟ್ಗೆ ಫ್ಲಾಟ್ ರೂಪಾಯಿ 7,000 ರಿಯಾಯಿತಿ ಪಡೆಯಿರಿ. ಜೊತೆಗೆ 1 ಗ್ರಾಂ ಚಿನ್ನದ ನಾಣ್ಯ ಉಚಿತವಾಗಿ ಪಡೆಯಿರಿ. ಹೆಚ್ಚುವರಿಯಾಗಿ ಪ್ರತಿ ವಾರ ಲಕ್ಕಿ ಡ್ರಾ ಮೂಲಕ 20 ಅಪ್ರಿಲಿಯಾ ಸ್ಕೂಟರ್ಗಳನ್ನು ಗೆಲ್ಲುವ ಅವಕಾಶವನ್ನು ಪಡೆಯಿರಿ. ಅಷ್ಟೇ ಅಲ್ಲ, ಸ್ಕ್ರಾಚ್ ಅಂಡ್ ವಿನ್ ಚಿನ್ನಾಭರಣದ ಖರೀದಿಯಲ್ಲಿ ಪ್ರತಿ ಗ್ರಾಮ್ಗೆ ರೂಪಾಯಿ 150 ಕ್ಯಾಶ್ ಬ್ಯಾಗ್ ಗೆಲ್ಲಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯವಿದೆ. ಷರತ್ತುಗಳು ಅಂದಯ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಟ್ಟಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಏನಮ್ಮ ನಿನ್ ಗಾಡಿಯಿಂದ ಇಷ್ಟೊಂದು ಹೊಗೆ ಬರ್ತಿದೆ? ವಾಯುಮಾಲಿನ್ಯ ಆಗಿ ಕೆಮ್ಮು, ಆಸ್ಮಾ, ಹೃದಯಾಘಾತ ಕೂಡ ಆಗ್ಬೋದು, ಗೊತ್ತಾ? ಪ್ಲೀಸ್ ಮೇಡಮ್, ಇದೊಂದ್ಸಲ ಕ್ಷಮಿಸಿ. ಯಾವಾಗ್ಲೂ ಗಾಡಿನಲ್ಲಿ ಡಾಕ್ಯುಮೆಂಟ್ಸ್ ಜೊತೆಗೆ ಎಮಿಷನ್ ಟೆಸ್ಟ್ ಮಾಡಿಸಿದ ದಾಖಲೆನೂ ಇರ್ಬೇಕು. ಮುಂದಿನ ಸಲ ದಂಡ ಕಟ್ಬೇಕಾಗತ್ತೆ, ಜಾಗ್ರತೆ. ವಾಹನಗಳಿಂದ ಹೊರಹೊಮ್ಮುವ ಹೊಗೆ ಕಾರ್ಬನ್ ಮೊನಾಕ್ಸೈಡ್, ಲೆಡ್ ಇನ್ನಿತರ ವಿಷಕಾರಿ ಅನಿಲಗಳಿಂದ ಕೂಡಿದ್ದು ಪರಿಸರ ಮಾಲಿನ್ಯ ಉಂಟು ಮಾಡುತ್ತದೆ. ನಿರ್ಲಕ್ಷ್ಯ ಮಾಡಿದ್ದಲ್ಲಿ ಮುಂದಿನ ಜನಾಂಗ ಬೆನ್ನ ಹಿಂದೆ ಆಕ್ಸಿಜನ್ ಸಿಲಿಂಡರ್ ಹೊತ್ತು ಓಡಾಡಬೇಕಾಗುತ್ತದೆ. ಎಚ್ಚರ, ನಿಮ್ಮ ವಾಹನಗಳನ್ನು ಸುಸ್ಥಿತಿಯಲ್ಲಿ ಇಟ್ಟುಕೊಳ್ಳಿ. ಎಮಿಷನ್ ಟೆಸ್ಟ್ ಮಾಡಿಲ್ಲದ ವಾಹನಗಳನ್ನು ಹೊರಕ್ಕೆ ತರಬೇಡಿ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತೆ, ಕರ್ನಾಟಕ ಸರ್ಕಾರ. ಸಿದ್ಧಿವಿನಾಯಕ್ ಕ್ಯಾನ್ಸರ್ ಹಾಸ್ಪಿಟಲ್ ಮಿರಾಜ್ ಕ್ಯಾನ್ಸರ್ ವಿರುದ್ಧ ಹೋರಾಡುವ ವಿಷಯದಲ್ಲಿ ಎಂದು ನಿಮ್ಮ ಜೊತೆಗಿದೆ. ಅದಕ್ಕಾಗಿಯೇ ಕೇವಲ 15,099 ರೂಪಾಯಿಯಲ್ಲಿ ಕ್ಯಾನ್ಸರ್ ಡಯಾಗ್ನೈಸ್ ಮತ್ತು ಟ್ರೀಟ್ ಮಾಡಲು

ಪರೀಕ್ಷೆಗೆ ವಿಶೇಷ ರಿಯಾಯಿತಿ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಸಾತಾರ 8484861900. ಮರೆಯಬೇಡಿ, March 2, 2025 ಬೆಳಗಾವಿ ಉಚಿತ ಸಂತಾನ ಸಮಸ್ಯೆ ಪರಿಹಾರ ಶಿಬಿರ ಶ್ರೀ ಚೈತನ್ಯ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್. ನಿಮ್ಮ ಪೋಷಕತ್ವದ ಕನಸುಗಳಿಗೆ ನಮ್ಮ ಬೆಂಬಲ. ಪ್ರತಿ ಗುರುವಾರ ಮುಂಜಾನೆ 6:35 ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಹಾಗೂ ಕಲಬುರಗಿ ಕೇಂದ್ರಗಳಿಂದ ಪ್ರಸಾರವಾಗಲಿದೆ. ಪ್ರಾಯೋಜಕರು ಶ್ರೀ ಗುರು ಬಸವ ಮಹಾಮನೆ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಚನ್ನಯ್ಯನಗಿರಿ ಮನಗುಂಡಿ ಧಾರವಾಡ. ನಿಸರ್ಗ ಜ್ಞಾನಾಮೃತ. ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಾಗ ಮೊದಲಿಗೆ ಸಂದರ್ಶನ ಕೇಳೋಣಂತೆ. ಆಕಾಶವಾಣಿ ಧಾರವಾಡ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಕುರಿತು ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿ ಗ್ರಾಮದ ಈಶ್ವರಪ್ಪ ಬಸಪ್ಪ ಮಾಳನ್ನವರ್ ಅವರೊಂದಿಗೆ ಸಂದರ್ಶನ ಕೇಳುತ್ತೀರಿ. ಇವರನ್ನ ಸಂದರ್ಶಿಸುತ್ತಾರೆ ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ. ಪರಿಸರಕ್ಕೆ ಹಾನಿಯಾಗದಂತೆ, ಮಣ್ಣಿನ ಫಲವತ್ತತೆ ಹಾಳಾಗದಂತೆ ಆಧುನಿಕ ಸಾವಯವ ಕೃಷಿಯನ್ನು ಅಭಿವೃದ್ಧಿಪಡಿಸುವಲ್ಲಿ ಗಮನವನ್ನು ಹರಿಸ್ತಾ ರಾಸಾಯನಿಕ ಗೊಬ್ಬರ ಹಾಕುವ ಬದಲು ಈ ಸಾವಯವ ಕೃಷಿ ಬಳಕೆ ಉತ್ತಮ ಪರಿಸರ ಬೆಳವಣಿಗೆಗೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತಹ ಧಾರವಾಡ ಹಾವೇರಿ ಗದಗದ ಸಾವಯವ ಕೃಷಿ ಫೆಡರೇಷನ್ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವ ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿ ರೈತರು ಆದಂತಹ ಹುಬ್ಬಳ್ಳಿ ತಾಲೂಕಿನ ಗಾಮನಗಟ್ಟಿ ಗ್ರಾಮದ ಈಶ್ವರಪ್ಪ ಬಸಪ್ಪ ಮಾಳಣ್ಣವರು ನಮ್ಮ ಜೊತೆಗಿದ್ದಾರೆ. ಈಶ್ವರಪ್ಪ ಬಸಪ್ಪ ಮಾಳಣ್ಣವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಈಶ್ವರ್ ಮಾಳಣ್ಣವರೇ, ತಾವು ಕೃಷಿಯಲ್ಲಿ ಯಾವ್ಯಾವ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದೀರಿ? ನಾವು 6ನೇ ಸಾಲಿ ಬಿಟ್ಟು ಕೃಷಿಗೆ ನಾನು ಇಳಿದೆ ಸರ್. ನಾನು ಫಸ್ಟ್ ಇಲ್ಲಿಂದ ನಾನು 2 ಎತ್ತು 1 ಆಕಳ, ಅವಾಗೂ 2 ಎತ್ತು 1 ಆಕಳ ಇತ್ತು, ಇವತ್ತು 2 ಎತ್ತು 1 ಆಕಳ ಇವತ್ತೂ ಐತಿ. ಇಷ್ಟು ಇಟ್ಕೊಂಡು ಕೃಷಿ ಮುಂದುವರ್ಸ್ಕೊಂಡು ಬಂದೇನೆ ಸರ್. ನಾನು ಕೃಷಿ ಹೆಂಗೆ ಮಾಡೇನೆ ಅಂದರೆ, ಕೃಷಿ ಎಲ್ಲರೂ ನನ್ನ ನೋಡಿ ಕಲಿಬೇಕು. ಆ ಟೈಪ್ ನಮ್ಮ ಗಾಮನಗಟ್ಟಿ ರೈತರಿಗೂ ಸಾಕಷ್ಟು ಹೇಳ್ಕೊಂತ ಕೇಳ್ಕೊಂತ ನಾನು ಮಾಡೀನಿ. ಏನೋ ಒಂದು ಕೃಷಿ ಮಾಡ್ಬೇಕಾದ್ರೆ ನಾನು ಕೇಳಿನೂ ಮಾಡ್ತಿದ್ರು ಅವಾಗ ಎಷ್ಟೋ ರೈತರು. ಯಾಕಂದ್ರೆ ನನಗೆ ಎಂಥ ಹೊಲ ಕೊಟ್ಟರು ಆ ಹೊಲದೊಳಗೆ ನಾನು ಯಾವ ಬೀಜ ಹಾಕಿ ಬೆಳಿತೇನೆ ಅನ್ನೋದು ನನಗೆ ಬೆಳೆದು ತೋರಿಸಿದಂಥ ಒಬ್ಬ ರೈತ ಸರ್ ನಾನು. ಯಾಕಂದ್ರೆ ಅವಾಗ ಯಂತ್ರೋಪಕರಣ ಇದ್ದಿದ್ದಿಲ್ಲ ನಾ ಮಾಡೋ ಸಮಯದಾಗ, ಬರೀ 2 ಎತ್ತು 1 ಆಕಳ ನನ್ನ ಜೋಡಿ ಇದ್ದಿದ್ದು ಅವಾಗ ಕಂಟಿನ್ಯೂ ಇಟ್ಕೊಂಡು ನಾನು ಮಾಡಿದ್ದು. ಕಬ್ಬಣದ ರೆಂಟಿ ಟ್ರ್ಯಾಕ್ಟರ್ ಯಂತ್ರೋಪಕರಣ ಅಂತೂ ಇಲ್ವೇ ಇಲ್ಲ. ಎತ್ತಿನ ಮೇಲನ ನಾ ಕೃಷಿ ಮಾಡಿದ್ದ ಸುಮಾರು 20 ವರ್ಷ. ಎತ್ತಿನ ಮೇಲನ ನಾನು ಕೃಷಿ ಮಾಡಿದ್ದು 20 ವರ್ಷದ ನಂತರ ನನಗೆ ಒಂದು ಟ್ರ್ಯಾಕ್ಟರ್ ತಗೊಂಡೆ ಸರ್ ನಾನು. ಅವಾಗ ಎಷ್ಟು ಜೋಡಿನ ಎತ್ತ ಕಮ್ತಿತ್ತು ತಮ್ಮ ಮನೆಯಲ್ಲಿ? ನಮ್ಮ ಮನೆಯೊಳಗೆ ನಾನು ಎತ್ತಿನ ಕಮ್ತ ಮಾಡಿದ್ದು 1 ಜೋಡಿ 18 ವರ್ಷ ಬರ್ತಾವ ಸರ್. 18 ವರ್ಷನೂ 1 ಜೋಡಿನ ಕಮ್ತ ಮಾಡೀನಿ. ಅದಕ್ಕಿಂತ ಮೊದಲು ಪೂರ್ವದಲ್ಲಿ ನಮ್ಮಪ್ಪ ತಗೊಂಡಿದ್ದು ಆ ಜೋಡಿ ಹಣ್ಣಾಗಿದ್ದು. ಅವ ಒಂದು 10 ವರ್ಷಕ್ಕಂದ್ರೆ ಅವನು ತೆಗೆದ್ವಿ ಸರ್. ಅವನು ತೆಗೆದು ನಾ ತಗೊಂಡ ಮೇಲೆ ತಗೊಂಡಿದ್ದು 18 ವರ್ಷ ಪಕ್ಕ ಕಮ್ತ ಮಾಡಿದ್ದು ಸರ್. ಆ 18 ವರ್ಷದಾಗ ನಾ ಎತ್ತಲಿಂದ ಬೆಳೆದಿದ್ದಂದ್ರೆ ನಾನು ಹೇಳಲಾರದಷ್ಟು ನಾನು ಬೆಳೆಸಿದ್ವು ಅವು ಎತ್ತುಗಳು. ಅಷ್ಟು ದುಡಿದ್ವು, ಅಷ್ಟು ನಾನು ಬೆಳೆದೆ. ಒಬ್ರು ಲಿಂಗೋ ಪಾಟೀಲ್ ಅಂತೇಳಿ ಅವ್ರದ್ದು ಹೊಲ ನಾ ಲವಣಿ ತಗೊಂಡೆ. ಲವಣಿ ತಗೊಂಡ ಮೇಲೆ ಆ ಲವಣಿ ಶಿವರುದ್ರಪ್ಪ ಕುಲಕರ್ಣಿ ಅಂತ ಮಾಡ್ತಿದ್ರು, ಅವ್ರ ಕಡೆಯಿಂದ ಲವಣಿ ತಗೊಂಡು ಮಾಡಿದ್ವಿ. ಅವ 1 ವರ್ಷಕ್ಕೆ ಅದನ್ನ ಹೊಲ ಬಿಡಿಸ್ಕೊಂಡ. ಬಿಡಿಸ್ಕೊಂಡ ನಂತರ ಮತ್ತ ಲಿಂಗೋ ಪಾಟೀಲರ್ ನಮ್ಮ ತಂದೆಯವ್ರ ಕರ್ದ ಊರ್ ಬಡ್ಡಿ ಒಳಗನ 1 ಎಕರೆ ನಂಬರ್ ಐತಿ, ಅದನ್ನ ನಿನ್ನ ಕೊಡ್ತೇನೆ ಬಾ ಬಸಪ್ಪ ಅಂತೇಳಿ ನಮ್ಮ ಅಪ್ಪನ ಕರೆದು 18 ಎಕರೆ ಕೊಟ್ಟ ಮ್ಯಾಲ 1 ವರ್ಷ ದಾಟ ಗುಡ್ದ ಅಂದ್ರೆ 1 ವರ್ಷ ದಾಟಿದೆ. ಮಾರನೇ ವರ್ಷ ಅಂದ್ರೆ ನಾನು ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡಿದೆ. ಅದ ಹೊಲದಾಗಿಂದ ಉತ್ಪನ್ನ ಹಾಕಿ ಅದ್ರೊಳಗೆ ದುಡಿದು ಬೆಳೆದು ತೆಗೆದು ಒಂದು ಟ್ರ್ಯಾಕ್ಟರ್ ಖರೀದಿ ಮಾಡಿ ಆ ಟ್ರ್ಯಾಕ್ಟರ್ ತಗೊಂಡ ಮ್ಯಾಲೆ 2 ಎತ್ತು 1 ಆಕಳ. ನನ್ನ ಟ್ರ್ಯಾಕ್ಟರ್ ಕೂಡ ಎತ್ತಿನ ಕಟ್ಕೊಂಡು ಹೊಲಕ್ಕೆ ಹೋಗಿದ್ದೆ, ಗಳ ಸಾಮಾನ ಹೇರ್ಕೊಂಡು ಹೋಗಿದ್ದೆ. ಟ್ರ್ಯಾಕ್ಟರ್ ಹೋಗಿತ್ತು, ಇವತ್ತು ದನಗಳು ಬರ್ತಿದ್ದು, ಹೊಟ್ಟೆ ಮೇವು ಎಲ್ಲ ನಾನು ತಗೊಂಡ್ಬರ್ತಿದ್ದೆ. ಇಷ್ಟಿಟ್ಕೊಂಡು ನನ್ನ ಕೃಷಿ ಬಹಳ ಅದ್ಭುತ ಕೃಷಿ ಅಂತ. ಈ ಒಂದು ತಳಿ ಯಾವ್ದಾರ ಒಂದು ಹೊಸಾದ ಬಂದೈತಿ ಅಂದ್ರೆ ಕೃಷಿ ಇಲಾಖೆ ಸಂಪರ್ಕ ಬಹಳ ಸರ್ ನನಗೆ. ಅಂದ್ರೆ ಸಾವಯವ ಕೃಷಿನ ಮಾಡ್ತಾ ಇದ್ರಿ? ಅವಾಗಾದ್ರೂ ಹೆಚ್ಚಾನೆಚ್ಚು ಸಾವಯವ ಕೃಷಿಗೆ ಒತ್ತು ಕೊಟ್ಟಿದ್ದೆ. ಅದಕ್ಕಿಂತ ಪೂರ್ವದಲ್ಲಿ ರಾಸಾಯನಿಕದಾಗ ಬಹಳ ಇದ್ದೆ ರೀ ನಾನು. 2006-07 ಸಾವಯವ ಕೃಷಿ ಮಾಡ್ತಾ ಸಾವಯವ ಕೃಷಿಗೆ ಬಂದೆ ನಾನು. 6-7 ಪೂರ್ವದಲ್ಲಿ ನನ್ನಂತ ಕೆಮಿಕಲ್ ಹೊಡೆದಾರು ಯಾರು ಇಲ್ಲ, ನನ್ನಂತ ರಸಾಯನ ಹಾಕಿದಾರು ಯಾರು ಇಲ್ಲ ಊರೊಳಗೆ. ಅಷ್ಟು ಕೆಟ್ಟ ಹಾಕ್ತಿದ್ದೆ ನಾನು. ನಿಮ್ಮ ಸ್ವಂತ ಎಷ್ಟು ಹೊಲ ಐತ್ರಿ ತಮ್ದು? ಸ್ವಂತ ನಮ್ದು 10 ಎಕರೆ ಸರ್. ಗಾಮನಗಟ್ಟಿ ಒಳಗೆ 10 ಎಕರೆ ಇತ್ತು. ಲಿಂಗೋ ಪಾಟೀಲ್ರದ 18 ಎಕರೆ ಲವಣಿ ಮಾಡ್ತಿದ್ದಾರೆ, ಬಡ್ಡಿ ಒಳಗೆ ಮಾಡ್ತಿದ್ದಾರೆ. 1 ಎಕರೆಗೆ ಲವಣಿ ಎಷ್ಟು ಕೊಡ್ತಿದ್ರಿ ನೀವು? ಬಡ್ಡ್ಯಾಗ ಅಂದ್ರ 3 ಲಕ್ಷ ರೂಪಾಯಿ ಬಡ್ಡ್ಯಾಗ 18 ಎಕರೆ ಮಾಡ್ತಿದ್ದೆ ಸರ್ ನಾನು. ಒಟ್ಟ ನಾವು ಲವಣಿ ಅದೇನು ಕೊಡ್ತಿದ್ದೆಲ್ಲ ನಾವು ಅಮೌಂಟ್ ಕೊಟ್ಬಿಟ್ಟಿದ್ವಿ. ಆ ಅಮೌಂಟ್ನಾಗ ಅವ್ರ ಹೊಲ 3 ವರ್ಷ ಅಂತ ಕೊಟ್ಟಾರ, 18 ವರ್ಷ ಹೊಟ್ಟೆ ಬಿಡಿಸಿದ್ದಿಲ್ಲ ಸರ್ ನನ್ನ ಅವರು. ಏನೇನು ಹಾಕಿದ್ರಿ ಆ ಹೊಲದಲ್ಲಿ? ಆ ಹೊಲದ ಫಸ್ಟ್ ನಾ ಹೊಲ ಅದನ್ನ ಹೊಲ ಸ್ವಚ್ಛ ಮಾಡಿ ಹಾಕಿದಾಗ ನಮ್ಮ ಗಾಮನಗಟ್ಟಿಗೆ ಗೋವಿನ ಜೋಳ ತಂದಾವ ನಾನೇ ಸರ್ ಫಸ್ಟ್. ಗೋವಿನ ಜೋಳ ಬೆಳೆ ಹೆಂಗ್ ಬೆಳಿತಾರ, ಅದನ್ನ ಹೆಂಗ ಹಾಕ್ತಾರ, ಮಷೀನ್ ಹೆಂಗ ತಂದ ಯಾರಿಗೆ ಗೊತ್ತಿದ್ದಿಲ್ಲ. ಅದನ್ನ ಬೆಳೆ ತಗೊಂಬಂದು ನಮ್ಮ ಗಾಮನಗಟ್ಟಿ ಒಳಗೆ ಗೊಂಜಾಳ ಬೆಳೆ ಬೆಳೆಯಕ್ ಹಚ್ಚಿದವನ ನಾನ್ರಿ ಫಸ್ಟ್ ಹಚ್ಚಿದಾಗ ಅದು ಗೊಂಜಾಳ ಹಾಕಿನಿ, ಅದು ಎಲ್ಲಾರು ನೋಡಕ್ ಬಂದ್ರು ಸರ್ ಅದನ್ನ ಗೊಂಜಾಳ ಏನ್ ಹುಚ್ಚಿಗೆ ಚಿಡದೈತೆ ಅನ್ನೋ, ದನಕ್ಕೆ ಹಾಕೋದು ಅಂತಂದ್ ಹೊಲಕ್ಕೆ ಹಾಕೊಂಕುಂತ ನೀವು ಅಂತೇಳಿ ಜನ ಬೈದ್ರೆ. ಯಾವ ತಳಿ ಹಾಕಿದ್ರಿ ಗೊಂಜಾಳ? ಅದು ತಳಿ ಯಾವುದೋ ಗೊತ್ತಿಲ್ಲ ಸರ್ ನನಗೆ, ಒಟ್ಟ ಹಾಕಿದ್ದೆ. ಆ ವರ್ಷ ನಂದು ಗೊಂಜಾಳ ಸುಮಾರು 70,000 ರೂಪಾಯಿ ಗೊಂಜಾಳ ಆಗಿತ್ತು ಸರ್ ಅದು. ಅಲ್ಲ, ಈ ಲವಣಿ ತಗೊಂಡು ನೀವೇನು ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದೀರಲ್ಲ, ಇದರಿಂದ ತಮಗೆ ಲಾಭ ಆಗ್ತಾ ಇದೆ? ಬಹಳ ಲಾಭ ಆಗೈತೆ ಸರ್. ವರ್ಷಕ್ಕೆ ಎಷ್ಟದ ತಮ್ದು ಆದಾಯ? ನಮ್ದು ಸದ್ಯ ವರ್ಷ ಏನಿಲ್ಲಾದ್ರೂ ಒಂದು 8-10 ಲಕ್ಷ ಆದಾಯ ಆರಾಮ ಐತೆ ಸರ್. ಒಂದು ಎಲ್ಲ ಖರ್ಚು ವೆಚ್ಚ ಹೋಗಿ ಎಲ್ಲ ತೆಗೆದು ಅಷ್ಟು ಆರಾಮ್ ತಕೊಂತೇನೆ. ಗಾಮನಗಟ್ಟಿಯೊಳಗೆ ಇರತಕ್ಕಂಥ 4 ಎಕರೆ ಮತ್ತೆ ಎಲ್ಲೆಲ್ಲಿ ಹೊಲ ಲವಣಿ ತಗೊಂಡಿರಿ ಅಥವಾ ನಿಮ್ ಸ್ವಂತದ್ದು ಮತ್ತೆ ಬೇರೆ ಕಡೆನೂ ಮಾಡಿರ? ಗಾಮನಗಟ್ಟಿಯೊಳಗೆ 10 ಎಕರೆ ಐತೆ ಸರ್ ನಂದು. 10 ಎಕರೆದಾಗ 6 ಎಕರೆ ಖರೀದಿ ಕೊಟ್ಟು ಕಲಗಡಿ ತಾಲೂಕಿನಾಗ ದಾಸನೂರ್ ಗ್ರಾಮದಾಗ ಒಂದು 31 ಎಕರೆ ಖರೀದಿ ತಗೊಂಡೆ ಸರ್ ನಾನು. ಖರೀದಿ ತಗೊಂಡ ಮ್ಯಾಲ ಅದು ಪೂರ ಗುಡ್ಡ ಕಲ್ಲು ಎಲ್ಲ ಒಂದ್ ನಮನಿ ವೇಸ್ಟೇಜ್ ಎಲ್ಲ ತಗೊಂಡೆ ನಾನು ಫಸ್ಟ್. ಅದ್ರೊಳಗೆ ಒಂದ್ ಏನ್ ಹುಲ್ಲು ಬೆಳೀತಿದ್ದಿಲ್ಲ, ಅಂತ ಲ್ಯಾಂಡ್ ತಗೊಂಡು ಅದನ್ನ ಜೆಸಿಪಿ ತಗೊಂಡ ಬರಡ್ ಭೂಮಿ ಪೂರ ಏನಲ್ಲ ಬರೀ ಕಂಟಿ ಮುಳ್ಳು ಕಂಟಿ ಎಲ್ಲ ಇದ್ದಿದ್ದನ್ನ ತೆಗದ್ ನಾನಾ ಸ್ವತಃ ಜೆಸಿಪಿ ಸ್ವಂತ ನಾನಾ ಹೊಡೆದು ಹೊಲ ಮಾಡಿದ್ದೆ ಸರ್. ಅದನ್ನ ಹೊಲ ಮಾಡಿ ಇವತ್ತಿನ ದಿವಸ ನಾನು ಆದ ಹೊಲದೊಳಗನ ಸದ್ಯ 5 ಲಕ್ಷ ರೂಪಾಯಿ ಈ ವರ್ಷ ತೋಟ ಒಬ್ಬರಿಗೆ ಲೀಜನ್ಯಾಂಗ ಕೊಟ್ಟೆ. ಅಲ್ಲ, ಈಗ ಬರಡ್ ಭೂಮಿ ತಗೊಂಡು ನೀವೇನು ಅದನ್ನ ಹೊಲ ಸಜ್ಜು ಮಾಡ್ಕೊಂಡ್ರಲ್ಲ, ಎಷ್ಟು ಖರ್ಚು ಬಂತ? ಅವಾಗ ಖರ್ಚು ಭಾಳ ಬಂತು ಸರ್. ಅದು ಖರ್ಚು ಬಂದ್ರು ನಾನು ಖರ್ಚು ನನ್ನ ಮೈ ಮೇಲೆ ಹಾಕೊಳ್ಳದಂಗನ ಅದ್ರೊಳಗೆ ಮ್ಯಾನೇಜ್ ಮಾಡಿದೆ ಸರ್ ನಾನು. ಅದ್ರೊಳಗೆ ಬಾರ್ಡರ್ಸ್ ಕಲ್ಲು ಇತ್ತು, ಆ ಬಾರ್ಡರ್ಸ್ ಕಲ್ಲು ಹೇರಿ ಹೊರಗೆ ಹಾಕಿಬಿಟ್ಟೆ ನಾನು. ಅವ ಅದೇನು ಬರ್ತಿತ್ತಲ್ಲ ಅದ ಆದಾಯದಾಗ ಅದನ್ನ ಹೊಲ ತಯಾರಿ ಮಾಡಿದೆ ನಾನು. ನಾ ಅಲ್ಲಿದ ಕಲ್ಲು ಮಾರಿದ್ದಿರ್ಬೋದು ಮಣ್ಣು ಮಾರಿದ್ದಿರ್ಬೋದು ಏನು ಬಂದ್ರು ಅದ ಹೊಲಕನ್ನ ಹಾಕಿ ಅದನ್ನ ಡೆವಲಪ್ ಮಾಡಿದ್ದೆ ನಾನು. ನನ್ನ ಮನೆಗೆ 1 ರೂಪಾಯಿನೂ ಹಾಕೋಲಿಲ್ಲ ನಾನು ಒಟ್ಟಾದ್ರದ್ದು. ಹಿಂಗಾಗಿ ಅಲ್ಲಿ ಏನು ಆದಾಯ ಬಂದಿದ್ದ್ರ ಮೇಲೆ ಅದನ್ನ ಡೆವಲಪ್ ಮಾಡಿನಲ್ಲ, ಇವತ್ತಿನ ದಿವಸ ಅದು ಎಲ್ಲರೂ ನೋಡುವಂತ ಸ್ಥಿತಿಗೆ ಅದ ಹೊಲ ಕಾಣತ್ತೆ ಸರ್ ಈಗ ಎಲ್ಲರಿಗೆ. ಅಲ್ಲಿದ ಚಲೋ ಆದಾಯ ಬರುವಂತ ಸ್ಥಿತಿ ಬಂದೈತಿ ರೀ ಈಗ. ಅದು ತಮ್ಮ ಹೊಲದಲ್ಲಿ ಈ ಸಾವಯವ ಕೃಷಿಯನ್ನ ತಾವು ಮಾಡ್ತೇನಂತ ಹೇಳ್ತಾ ಇದ್ದೀರಿ, ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ನಾವು ತರಕಾರಿ ಬೆಳಿತೀವಿ ಸರ್, ಆಮೇಲೆ ಸೋಯಾಬೀನ್ ಬೆಳಿತೀವಿ, ಗೋವಿನ ಜೋಳ ಬೆಳಿತೀವಿ, ಮಾವಿನ ತೋಟ, ಚಿಕ್ಕು ತೋಟ, ತೆಂಗು, ಪೇರ್ಲ, ಆಮೇಲೆ ಹಲಸು, ನೀರ್ಲ, ಆಮೇಲೆ ಗೋಡಂಬಿ, ಎಲ್ಲಾ ತರದ ಹಣ್ಣಿಂದು ತೋಟ ಮಾಡ್ಯಾನ ಸರ್. ಒಂದ್ ಸ್ವಲ್ಪ ಅಡಿಕೆನೂ ಹಚ್ಚೀನಿ. ಅಂದ್ರೆ ಹೆಚ್ಚು ತರಕಾರಿನ ಬೆಳಿತೀರಿ? ಹೆಚ್ಚು ತರಕಾರಿ, ಗೋವಿನ ಜೋಳ, ಸೋಯಾಬೀನ್ ಮೇನ್ ರೀ. ಮೂಲ ಬೆಳೆ ಬೆಳೆಯುವಾಗ ಯಾವ ಪದ್ಧತಿಯನ್ನು ಅನುಸರಿಸ್ತೀರಿ? ಅದಕ್ಕೆ ಒಂದು ಸೂಪರ್ ಶಕ್ತಿ ಅಂತೇಳಿ ಒಂದು ಗೊಬ್ಬರ ಐತೆ ಸರ್ ನಮ್ದು, ಸಾವಯವ ಗೊಬ್ಬರ. ಅದನ್ನ ತರಿಸ್ಕೊಂಡಿರ್ತೇನೆ ರೀ ನಾನು. ತರಿಸ್ಕೊಂಡು ಆ ಗೊಬ್ಬರದ ಹಾಕೊಂಡು ಆ ಗೊಬ್ಬರದ ಮೇಲನ ನಾನು ಬೆಳೆ ತೆಗೆದು ಸರ್. ಮತ್ತು ಉಳಿದು ಯಾವ್ದು ಗೊಬ್ಬರ, ಆಮೇಲೆ ಜೀವಾಮೃತ ಮಾಡ್ತೇನೆ, ಜೀವಾಮೃತ ಹಾಕ್ತೇನೆ, ಬಯೋಡೈಜೆಸ್ಟ್ ಇರ್ತೈತೆ, ಬಯೋಡೈಜೆಸ್ಟ್ ಹಾಕ್ತೀವಿ. ಅಂದ್ರೆ ಪ್ರತಿಯೊಂದು ಹಿಂಗೆ ನಾವು ಎಲ್ಲ ತುಂಬಿಕೊಂಡು ಅದು ಸ್ಪ್ರೇ ಮಾಡೋ ಸಮಯ ಬರ್ತೈತೆ ಸರ್. ಬಯೋಡೈಜೆಸ್ಟ್ ನೀರು ತಗೊಂಡು ಹೋಗ್ಯಾನ ಅದನ್ನ ಹಾಕಿ ಸ್ಪ್ರೇ ಮಾಡಿಬಿಡ್ತೀವಿ, ಯಾವ್ದೋ ಸ್ಪ್ರೇ ಮಾಡೋದೇ ಇರಲಿ, ಅದು ಸಾಕಷ್ಟು ನಮಗೆ ಗ್ರೋತ್, ಇಳುವರಿ ಕೊಡ್ತೈತೆ, ಇಳುವರಿ, ಹೂವು, ಗಟ್ಟಿತನ ಎಲ್ಲ, ಕಾಯಿ ಮಿಂಚು ಬರತ್ತೆ ಸರ್. ಆ ನೀರು ಹೊಡೆದ್ವಿ ಅಂದ್ರೆ ಕಾಯಿ ಬಹಳ ಡೆವಲಪ್ ಆಗ್ತದೆ. ಈಶ್ವರ್ ಮಾಳನವ್ರೆ, ತಾವು ಜೀವಾಮೃತವನ್ನ ಮಾಡ್ತೇನೆ ಅಂತ ಹೇಳಿದ್ರಿ, ಜೀವಾಮೃತವನ್ನ ಮಾಡ್ಲಿಕ್ಕೆ ಏನೇನ್ ಬಳಸ್ತೀರಿ? ಅದಕ್ಕೆ ನಾವು 700 ಲೀಟರ್ ನೀರು ತಗೊಂತೀವಿ ಸರ್. 700 ಲೀಟರ್ ನೀರು, ಆಮೇಲೆ 10 ಕೆಜಿ ಸೆಗಣಿ, ದೇಶಿ ಆಕಳ ಸೆಗಣಿ ಫಸ್ಟ್. ಅದ ಮೇನ್ ಬೇಕಾಗಿದ್ದ ದೇಶಿ ಆಕಳ, ದೇಶಿ ಆಕಳ ಇದ್ರೆ ಮಾತ್ರ ನಾವು ಸಾವಯವ ಕೃಷಿ. ಮತ್ತೆ ಎಲ್ಲರೂ ಜರ್ಸಿ ಕಟ್ಟೊಂಡು ನಾವು ಮಾಡ್ತೇನೆ ಅಂದ್ರೆ ಅದ ಆಗುದಿಲ್ಲ. ದೇಶಿ ಆಕಳನ ಬೇಕು, ಅದ್ರಾಗಿದ್ದಷ್ಟು ಜೀವಾಣುಗಳು ಇದ್ರೊಳಗೆ ಇರುದಿಲ್ಲ. ಹಿಂಗಾಗಿ ನಾವು ದೇಶಿ ಆಕಳ ಒಂದು ಯಾಕೆ ನಾವು ಕಾಯಂ ಇಟ್ಟಿರ್ತೇವೆ ಅಂತಂದ್ರೆ ಇದ ಉದ್ದೇಶಕ್ಕೆ ಇಟ್ಕೊಂಡಿರ್ತೇವೆ. ಮತ್ತೆ ಏನೇನು ಹಾಕ್ತೀರಿ? 10 ಕೆಜಿ ಸೆಗಣಿ, 5 ಲೀಟರ್ ಗೋಮೂತ್ರ, 2 ಕೆಜಿ ಕರಿಬೆಲ್ಲ, ವೇಸ್ಟ್ ಆದ ಬೆಲ್ಲ ಇದ್ದಿದ್ದು ಕರಿಬೆಲ್ಲ, ಅಲ್ಲಿಂದ 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು. ಯಾವ್ದಾದ್ರು ಆಗಿರ್ಬೋದು, ಯಾವುದೇ ಇರ್ಬೋದು, ಹೆಸರು ಇರ್ಬೋದು, ಉದ್ದ ಇರ್ಬೋದು, ಆಮೇಲೆ ತೊಗರಿ ಇರ್ಬೋದು, ಅಲಸಂದಿ ಇರ್ಬೋದು, ಅವ್ರಿಕಾಳು ಬೀಜ ಇರ್ಬೋದು, ಒಟ್ಟು ದ್ವಿದಳ ಅಂತಂದ್ರೆ ಯಾವ್ದೋ ನಾವು ಹಿಟ್ಟು ಹಾಕಿದ್ರು ಏನ್ ತೊಂದರೆ ಇಲ್ಲ ಸರ್. ಸೋಯಾಬಿನ ಬಿಟ್ಟು, ಸೋಯಾಬಿನ್ ಬರಂಗಿಲ್ಲ ಸರ್, ಸೋಯಾಬಿನ ಎಣ್ಣೆ ಅಂಶ ಬಹಳ ಇರ್ತದೆ. ಅದ್ರ ಜೀವಾಮೃತಕ್ಕೆ ಏನು ತೊಟ್ಟಿ ಮಾಡ್ಕೊಂಡಿರ್ತಾರೋ ಹೆಂಗ ಇದು ಮಾಡ್ತಾರೆ? ಬ್ಯಾರಲ್ ಇರ್ತದಲ್ಲ 200 ಲೀಟರ್ ಬ್ಯಾರಲ್, ಅದಕ್ಕೆ ನಾವು 10 ಕೆಜಿ ಸಗಣಿ, 5 ಲೀಟರ್ ಗೋಮೂತ್ರ, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 50 ಗ್ರಾಮ್ ಸುಣ್ಣ, ಒಂದ್ ಬಗುಶಿ ಹುತ್ತದ ಮಣ್ಣು ಇರ್ಬೋದು, ಇಲ್ಲ ಗಿಡದ ಬುಡಕಿಂದ ಮಣ್ಣು ಇರ್ಬೋದು, ಅಷ್ಟು ಒಂದ್ ಬಗುಶಿ ಅಷ್ಟು ಹಾಕಿದ್ರು ಸಾಕು ಸರ್. ಅದನ್ನೆಲ್ಲ ತಂದು ಮಿಶ್ರಣ ಮಾಡ್ತೀರಿ, ಹಾಕಿ ಏಕಮುಖದಾಗ 7 ದಿವಸ ತಿರುಗಿಸ್ಬೇಕು ಸರ್. ಅದನ್ನ ಏಕಮುಖದಲ್ಲಿ, ಏಕಮುಖದಾಗ ತಿರುಗಿಸ್ಬೇಕು, ದಿವಸಕ್ಕೆ ಮುಂಜಾನೆ ಒಮ್ಮೆ ಸಾಯಂಕಾಲ ಒಮ್ಮೆ, 2 ಸಲ ತಿರುಗಿಸಿದ್ರೆ 7 ದಿವಸಕ್ಕೆ, 7 ದಿವಸದೊಳಗೆ ನಿಮ್ಗೆ ಅದ್ರ ಮುಂದೆ ನಿಲ್ಲಕ್ಕೆ ಆಗಲಾರದಂತ ವಾಸನೆ ಬರ್ತೈತೆ ಅದು. 2-3 ದಿವಸಕ್ಕೆ ಹೋದ್ರೆ ಏನು ತಂದು ಹಾಕ್ಯಾನಪ್ಪ ಇಲ್ಲಿ ಹೊಲದಾಗ ಅನ್ಬೇಕು, ಅಷ್ಟು ವಾಸನೆ ದುರ್ವಾಸನೆ ಬರ್ತೈತೆ ಅದು. 7 ದಿವಸದ ನಂತರ ಕೈ ಹಾಕೊಂಡು ಕುಡಿಲೇನ ಅನ್ಬೇಕು, ಅಂತ ಸ್ಮೆಲ್ ಅವಾಗ ಬರ್ತೈತೆ 7 ದಿವಸದ ನಂತರ. ದೊಡ್ಡ ಕೆಲಸ ಮಾಡೋದಂದ್ರೆ ಜೀವಾಮೃತ ಸರ್, ಅದು ನಮ್ಮ ಜೀವಾಮೃತ ಅಂತ ಅದ ಹೆಸರಿಟ್ಟಿದ್ದಕ್ಕೂ ಅದು ಸಾರ್ಥಕ ಅಪಾಯದ ಅಂತ ಅನ್ನೋ ಸ್ಥಿತಿಗೆ ಅದ ಕೆಲಸ ಮಾಡಿಕೊಡ್ತದೆ ಸರ್ ನಮ್ಮ ಭೂಮಿಗೆ ಬೆಳೆಗೆ. ಆಮೇಲೆ ನೇರವಾಗಿ ಅದು ಒಂದ್ ಹನಿ ಬಿತ್ತಂದ್ರೆ 3 ಫೂಟ್ ರೌಂಡ್, ಒಂದ್ ಹನಿದ ಇಲ್ಲಿ ಪಟ್ ಅಂತ ಬಿತ್ತಂದ್ರೆ 3 ಫೂಟ್ ಹೊಲ ಭೂಮಿ ಫಲವತ್ತತೆ ಮಣ್ಣು ಜೀವಾಣುಗಳು ಏನು ಎಲ್ಲ ಸತ್ತು ಬಿದ್ದಿರೋದು ಅವಕ್ಕೆಲ್ಲ ಜೀವ ತುಂಬುದು ಒಂದು ಹನಿ, ಅಷ್ಟು ಜೀವಾಣುಗಳು ಅದ್ರೊಳಗೆ ಇರ್ತಾವೆ ಸರ್. ಜೀವಾಮೃತವನ್ನು ಮಾಡ್ಕೊಂಡು ಆನಂತರ ಅದನ್ನು ಎಲ್ಲ ಬೆಳೆಗಳಿಗೆ ಸಿಂಪಡಣೆ ಮಾಡ್ತೀವಿ. ಒಂದು ನೀರು ನೀರಾವರಿ ಇದ್ದಲ್ಲೇ ನೀರು ಹಾಸುವುದರ ಕೊಡ್ತೀವಿ, ನೀರು ಹಾಯಿಲ್ಲಂತ ಜಾಗದಾಗ ಬ್ಯಾರಲ್ ತುಂಬಿಕೊಂಡು ಹೋಗಿ ಒಂದು ಬಕೆಟ್ನ ಹಾಕಿ ಒಂದು ಕಸಬರಿಗೆ ಎದ್ದು ಹಿಂಗೆ ಚಿಂಪಡಿಸ್ಕೊಂತ ಹೋಗ್ಬಿಡ್ತೀವಿ ನಾವು ಇಡೀ ಹೊಲ ಹೊಲಕ್ಕೆಲ್ಲ. ಈಗ ನಾವು ರಸಾಯನ ಗೊಬ್ಬರ ಹೊತ್ಕೊಂಡು ಹಾಕ್ತೀವಿ, ಅದಕ್ಕಿಂತ ಏನು ಕಷ್ಟ ಅಲ್ಲ ಇದು ನಮಗೆ. ಅವಾಗ ಅದು ಜೀವಾಮೃತದಿಂದ ಭೂಮಿ ಫಲವತ್ತತೆ ಪಡಿತದ. ಮತ್ತೆ ಈ ಬಯೋಡೈಜೆಸ್ಟ್ ಅನ್ನ ನೀವು ಉಪಯೋಗ ಮಾಡ್ತೇನೆ ಅಂತ ಅಂದ್ರೆ ಬಯೋಡೈಜೆಸ್ಟ್ ಅಲ್ಲಿ ಏನೇನು ಬಳಕೆ ಮಾಡಿ ಬಯೋಡೈಜೆಸ್ಟ್ ಅನ್ನ ತಯಾರು ಮಾಡ್ತೀರಿ? ಬಯೋಡೈಜೆಸ್ಟ್ ಗೆ ಈಗ ದಿವಸ ನಾವು ದನದ ಕೊಟ್ಟಿಗೆ ಒಳಗೆ ಸಗಣಿ ಬೆಳಿತೀವಿ ಸರ್. ಸಗಣಿ ಬೆಳೆದ್ರ ಬದ್ಲಿ ನಾವು ತಿಪ್ಪಿ ಅಂತ ತಿಪ್ಪಿಗುಂಡಿ ಮಾಡಿದ್ದೇವೆ ಮೊದಲು. ಹೌದು, ತಿಪ್ಪಿಗುಂಡಿ ಮಾಡಿದಂದ್ರೆ ಅದನ್ನೆಲ್ಲ 3 ಫುಟ್ ತೆಗ್ಗ ಹೊಡೆದು, 3 ಅಥವಾ 4-5 ಫುಟ್ ಮಟ್ಟ ತೆಗ್ಗ ಹೊಡೆದು ತಿಪ್ಪಿಗುಂಡಿ ಇದ್ವು ಅವಾಗ. ಈಗ ಆ ತಿಪ್ಪಿಗುಂಡಿ ಬದ್ಲಿ ನೆಲದ ಮ್ಯಾಲ ನಾವು ತಿಪ್ಪಿ ಕಟ್ಟೇವ್, ನಾವು ಒಂದು ಗಾಡಿ ಕಟ್ಕೊಂಡು ನೆಲದ ಮ್ಯಾಲ ಬಾಜುಕ ಮತ್ತೊಂದು 5 ಫುಟ್ ತೆಗ್ ತೆಗೆದೇವಿ, ತೆಗೆದು ಅದನ್ನ ದೋಣಿ ಮಾಡ್ಕೊಂಡೇವಿ, ಅದ್ರ ಪಕ್ಕಕ್ಕೆ ದೋಣಿ ಮಾಡ್ಕೊಂಡು ಈದೇನ್ ನಾವು ತೊಟ್ಟಿ ಕಟ್ಟೇವಲ್ಲ ಇದಕ್ಕೆ ಪೈಪ್ ಹಾಕೊಂಡೇನ್ರಿ ನಾವು, ಒಂದು ಅಂದ್ರೆ ನಮ್ಮ ಮ್ಯಾಲ ಯಾವ್ದೋ ನೀರು ಹೊಡಿಲಿ ಅದ್ರಾಗ ಸ್ಲರಿ ಬಂದ್ ಹೋಗಿ ಆ 5 ಫುಟ್ ತೆಗ್ನಾಗ ಬೀಳ್ಬೇಕು ಬೀಳ್ಬೇಕಾದ ಆ 5 ಫುಟ್ ತೆಗ್ನಾಗ ಬಿದ್ದಿದ್ದನ್ನ ಒಂದ್ 1/2 HP ಮೋಟರ್ ಇಟ್ಟುಕೊಂಡು ನಾವು ನೀರಾವರಿ ಏನ ತೋಟ ಮಾಡ್ತೀವಲ್ಲ ಸರ್, ತೋಟ ಮಾಡೋಲ್ಲಿ ನೀರಿನ ಪೈಪಿನ ಕೂಡ ಅದನ್ನು ಕನೆಕ್ಷನ್ ಮಾಡಿಬಿಡ್ತೀವಿ ನಾವು. ಅದು 1/2 HP ಮೋಟರ್ ಚಲೋ ಮಾಡಿದ್ವಿ ಅಂದ್ರೆ ನಾವು ಸ್ಪ್ರಿಂಕ್ಲರ್ ಹಚ್ಚಲಿ, ಹೈ ನೀರು ಬಿಡಲಿ, ಅದ್ರ ಕೂಡ ನಾವು ಇಷ್ಟಿಷ್ಟು ಹೊಲ 5 ಗುಂಡಿ ತುಂಬಿದಾಗ ಇಷ್ಟು ಹೊಲಕ್ಕೆ ಹಾಸಿದ್ರೆ ನಾವು ಇಷ್ಟು ಗೊಬ್ಬರ ಹಾಕಿದ್ವಿ ಅಂತ ನಮ್ಮ ಮನಸ್ಸಿಗೆ ಒಂದು. ಅಲ್ಲ, ಈಗ ಬಯೋಡೈಜೆಸ್ಟಲ್ಲಿ ನೀವು ತಿಪ್ಪಿ ಗೊಬ್ಬರ ಹಾಕ್ತೇನಂದ್ರಿ, ಮತ್ತೇನು ಅದಕ್ಕೆ ಹಾಕ್ತೀರಿ? ಎಲ್ಲ ಸಿದಿ ಸಾಪುಡಿ ಏನು ಬರ್ತೈತೆ ಎಲ್ಲ ಅದಕ್ಕೆ ಹಾಕೋದು ಸರ್. ಸಗಣಿ ಉಚ್ಚಿ ಆಮೇಲೆ ದಂಟು ಅವೇನು ಕಸ ಕಡ್ಡಿ ಎಲ್ಲ ಇರ್ತೈತಲ್ರಿ, ಎಲ್ಲಾನು ಅದಕ್ಕೆ ಹಾಕೊಂತ ಹೋಗ್ಬಿಡುದು, ಅಲ್ಲೇ ಕೊಳಸ್ಕೊಂತ ಎಲ್ಲ ರೆಡಿ ಆಕೈತಿ. ಅದ್ರಾಗ ಸಲೇರ್ಬೇಕಾದ ಮತ್ತೆ ಅದಕ್ಕೆ ನಾವು ಎರೆಹುಳಾನು ಬಿಟ್ಟಿರ್ತೇವ್ರಿ, ಆ ಎರೆಹುಳಾನು ಮೀತೈತಿ. ಹೊಳ್ಳಿ ಬಯೋಡೈಜೆಸ್ಟು ಹೌದು, ಎರೆ ಜಲಾನು ಹೌದು ನಮ್ದದು, ಅಂದ್ರೆ ಎರಡು ನಮ್ಗ ಅದ್ರದ ಕೊಡುಗೆ ಐತಿ ಸರ್. ನಮ್ಗದು ಎರೆ ಜಲ ಅಂದ್ರೆ ಅದು ದೊಡ್ಡ ಕೆಲಸ ಮಾಡೋದ್ರಿ, ಅಂದ್ರೆ ಎರೆಹುಳದ ದುಬ್ಬದ ಮ್ಯಾಲ ಒಂದ್ ಸ್ಲರಿ ಇರ್ತದೆ ಸರ್, ಒಂದು ಅದೇನು ಎರೆಹುಳ ಹಿಂಗ್ ತೆಗ್ದ ಹಿಂಗ್ ಹಿಡ್ದಾಗ ಮಿಂಚು ಮಿಂಚು ಇರ್ತೈತಲ್ಲ, ಆ ಮಿಂಚು ಏನಂತ ಒಂದ್ ಸ್ಲರಿ ಹತ್ತೈತಲ್ಲ ಅದ್ ಮಣ್ಣಿ ಒಂದ್ ಇದಕ್ಕೆ ಹಚ್ಚಿದ್ರ ಈ ಮಳಿ ಏನ್ ಬರ್ತೈತಲ್ಲ ಸರ್, ಆ ಮಳಿ ಎಷ್ಟು ಕೆಲಸ ಮಾಡ್ತೈತಲ್ಲ ಅಷ್ಟು ಕೆಲಸ ಇದ ಎರೆಹುಳದ ದುಬ್ಬದಾಗಿಂದ ಅದ ಒಂದ್ ಸ್ಲರಿ ಕೆಲಸ ಮಾಡ್ತೈತಿ. ಅದ ನಮ್ಮ ಭೂಮಿ ಬಹಳ ಉಪಯೋಗ ಕೊಡ್ತೈತಿ, ನಮ್ಮ ಪೀಕಿಗೂ ಬಹಳ ಒಳ್ಳೆ ಇಳುವರಿ ಕೊಡ್ತೈತಿ. ಅದನ್ನ ಎಲ್ಲಾ ರೈತರು ಮಾಡ್ಕೊಂಡ್ರು ಬಹಳ ಈಜಿ ಕೆಲಸ ಮಾಡ್ಕೊಂಡು ನಾವು ಬೆಳೆ ಬೇಕಾದಂಗ್ ತೆಗಿಬೋದು, ಇಳುವರಿ ಜಾಸ್ತಿ ಬರ್ತದೆ. ಮತ್ತೆ ನೀವು ಎರೆಹುಳು ತೊಟ್ಟಿನ ಮಾಡಿರಿ? ಹಾ, ಎರೆಹುಳು ತೊಟ್ಟಿನೂ ಅದಾವ ಸರ್, ಎರೆಹುಳು ತೊಟ್ಟಿ ಅದಾವು, ಎರೆಹುಳು ತೊಟ್ಟಿ ಗೊಬ್ಬರನು ಅದನ್ನು ಯೂಸ್ ಮಾಡ್ತೇವೆ ನಾವು, ಒಟ್ಟು ಎರೆಹುಳು ಅಂತೂ ಬೇಕಾದವ್ರಿಗೂ ಕೊಡ್ತೇವೆ ನಾವು. ಮತ್ತೆ ಇದ್ರ ಜೊತೆಗೆ ಏನೇನು ಮಾಡಿರಿ? ಇದ್ರ ಜೊತೆಗೆ ಜೇನು ಸಾಕಾಣಿಕೆ, ಜೇನು ಸಾಕಾಣಿಕೆನೂ ಐತಿ ಸರ್ ನಮ್ದು, ಜೇನು ಸಾಕಾಣಿಕೆನೂ ಐತಿ. ಜೇನು ಸಾಕಾಣಿಕೆಯಲ್ಲಿ ಯಾವ ತಳಿ ಅಂತ ಇದು ಮಾಡಿರಿ? ಇದು ತುಡಿಪ್ ಜೇನು ಅಂತ ಹೇಳ್ಬಿಡ್ತದೆ ಸರ್. ತುಡಿಪ್ ಜೇನು? ಹಾ, ತುಡಿಪ್ ಜೇನು ಅಂತ ಬಂತಂದ್ರೆ ಅದು ನಾವು ಹಿಡ್ಕೊಂಡು ಹೋಗಿ ಇಟ್ಟರು ಅದ ನಿಲ್ತೈತಿ. ಈ ಜೇನು ಸಾಕಾಣಿಕೆ ಯಾಕೆ ಮಾಡ್ತೀರಿ ನೀವು? ಜೇನು ಸಾಕಾಣಿಕೆ ಮಾಡೋದು ನಾವು ಆದಾಯಕ್ಕಾಗಿ ನಾವು ಮಾಡಿಲ್ಲ ಸರ್ ಅದನ್ನು, ಯಾಕಂದ್ರೆ ನನ್ನ ಹೊಲದೊಳಗೆ ಒಂದು ಸೌತಿ ಬಳ್ಳಿ ಇರ್ಬೋದು, ಹೀರಿ ಬಳ್ಳಿ ಇರ್ಬೋದು, ಟಮಾಟಿ ಇರ್ಬೋದು, ಬದ್ನಿ ಗಿಡ ಇರ್ಬೋದು, ಮಾವಿನ ಗಿಡ ಇರ್ಬೋದು, ತೆಂಗಿನ ಗಿಡ ಇರ್ಬೋದು, ಚಿಕ್ಕು ಗಿಡ ಇರ್ಬೋದು, ಯಾವುದೋ ಒಂದು ಹಣ್ಣು ಗಿಡ ಇರಲಿ, ಕಾಯಿ ಕಟ್ಟುವಂತ ಯಾವುದೇ ಗಿಡ ಐತಂದ್ರೆ ಆ ಗಿಡದ ಇಳುವರಿ ಹೆಚ್ಚಾಗ್ಬೇಕು, ಬಹಳ ಅತಿವೃಷ್ಟಿ ಹೆಚ್ಚಕ ಸರ್. ನಮ್ಗೆ ಅಂದ್ರೆ ಈ ಪರಾಗಸ್ಪರ್ಶದಿಂದ ಹೆಚ್ಚಾಗ್ತದೆ. ಹಾ, ಪರಾಗಸ್ಪರ್ಶದಿಂದನ ಹೆಚ್ಚಕತ್ ಸರ್. ಅದು ಜೇನು ನೊಣಗಳು ಆ ಹೂವಿನ ಮೇಲೆ ಅವಾಗವಾಗ ಹೂ ಕೂಡೋದು, ಪರಾಗಸ್ಪರ್ಶದಿಂದ ನಿಮ್ಮ ಬೆಳೆ ಇಳುವರಿನು ಹೆಚ್ಚಾಗ್ತದೆ, ಬಹಳ ಹೆಚ್ಚಕತ್ ಸರ್. ಆಮೇಲೆ ನಸರಿ ಅಂತೀವಿ, ನಸರಿ ಜೇನು ಮಾತ್ರ ಅದು ಒಂದು ನಿಲ್ತದೆ ಸರ್. ಅದು ನಾವು ಸಾಕದಲ್ಲಿ ಎಲ್ಲಿ ನಾವು ತೊಗೊಂಬಂದು ಇಡ್ತೀವಿ ಅದು ಒಂದು ತುಡಿಬಿ ಜೇನಂಗನ ಅದು ನಿಲ್ತೈತಿ. ಅದ್ರದ್ದು ಪರಾಗಸ್ಪರ್ಶ ಸ್ವಲ್ಪ ಕಡಿಮೆ ಆಕೈತಿ ಸರ್, ಯಾಕಂದ್ರೆ ಹುಳ ಸಾಣದಕ್ಕೈತಿ. ಆದ್ರೂ ಅಷ್ಟು ಕೆಲಸ ಸಾಕು ಸರ್, ಅದಕ್ಕೆ ಅದು ಬೇಕಾದಷ್ಟು ಕೆಲಸ ಮಾಡ್ತೈತಿ, ಅದು ಹೂಗೆ ಹೋಗೈತಿ, ಹೂವಿನಾಗಿನ ಮಕರಂದನ ತೊಗೊಂತೈತಿ ಅದು. ಹಿಂಗಾಗಿ ನಮ್ಮ ರೈತರಿಗೆ ಒಂದು ದೊಡ್ಡ ವರದಾನ ಅಂದ್ರೆ ಜೇನು ಸರ್. ಈಗ ಕೆಲವೊಬ್ರು ಅದನ್ನ ಆದಾಯಕ್ಕಂತೇಳಿ ಮಾಡ್ತಾರೆ, ಆದಾಯಕ್ಕಂತೇ ಮಾಡೋದ್ರದ ನಮಗೇನು ಅರ್ಥ ಇಲ್ಲ ಸರ್ ಅದರ ಒಳಗೆ. ನಾವು ನಮ್ಮ ಕೃಷಿ ಲಾಭಕ್ಕಾಗಿ ನಾವು ಜೇನು ಸಾಕಾಣಿಕೆ ಮಾಡ್ಕೋಬೇಕು. ಈಗ ನಿಮ್ಮ ಹೊಲದಲ್ಲಿ ನೀವು ಜೇನು ಪೆಟ್ಟಿಗೆ ಎಷ್ಟು ಇಟ್ಟಿರಿ? 10 ಪೆಟ್ಟಿಗೆ ಇಟ್ಟಿದ್ದೆ ಸರ್ ನಾನೀಗ. ಈಗ ಸದ್ಯ ಜೇನು ಪೆಟ್ಟಿಗೆ ಒಳಗಿನ ಹುಳಾನು ಎದ್ದು ಹೋಗ್ಯಾವು, ಮತ್ತೆ ಎಲ್ಲಿ ಸಿಗ್ತಾವ ಅಲ್ಲಿ ಹಿಡ್ಕೊಂಬಂದು ಹಾಕ್ತೇನೆ ಸರ್ ನಾನು. ಮತ್ತೆ ಈಗ ಒಂದನ ಎರಡ ಇಷ್ಟ ಉಳಿದವ್ರಿ. ಈಶ್ವರಪ್ಪರೆ, ತಾವು ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದೀರಿ, ಸಮಗ್ರ ಕೃಷಿಯಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಿ? ತರಕಾರಿ ಇಲ್ಲಿಂದ ಹಿಡಿದು ಕೆಲವೊಂದು ಅಂದ್ರೆ ನಾವು ಹೊರಗೆ ಲವಣಿ ಹಿಡಿದ ಹೊಲಕ್ಕೆ ಮಾತ್ರ ಸಮಗ್ರ ಕೃಷಿ ಮಾಡ್ತೀವ್ರಿ ನಾವು. ನಮ್ಮ ಸ್ವಂತ ಹೊಲಕ್ಕೆ ಮಾತ್ರ ಮಾಡಂಗಿಲ್ಲ, ನಾವು ಸ್ವಂತ ಹೊಲಕ್ಕೆ ಯಾಕೆ ಮಾಡಂಗಿಲ್ಲ ಅಂದ್ರೆ ನಮ್ಮದು ಹೊಲ ನಾವು ಕಾಕೋಬೇಕು ಅನ್ನೋದಕ್ಕೆ ಮಾಡ್ತೀವಿ ಅಷ್ಟೆ. ಯಾಕೆ ಅವ್ರು ಲವಣಿ ತೆಗಿಬೇಕಲ್ಲ ಸರ್ ಅದ್ರಾಗ, ಹಂಗತ್ತೆ. ಆದ್ರೆ ಅತಿವೃಷ್ಟಿ ಮೊದಲಿನಂಗೆ ಏನು ಮಾಡೋದಿಲ್ಲ ಸರ್ ನಾನು. ಯಾಕಂದ್ರೆ ನಾನು 2006-07 ಒಬ್ಬರು ಕ್ರಾಂತಿ ಕಿರಣ್ ಡಾಕ್ಟರ್ ಅಂತೇಳಿ ಹೋಗಿದ್ದೆ ನಾನು. ನಿಜವಾಗಿ ಅವರು ನನ್ನ ದಿಕ್ಕು ಬದಲಿ ಮಾಡಿದಾರು ಅಂತಲೂ ಅನ್ಬೋದು. ಕ್ರಾಂತಿ ಕಿರಣ್ ಡಾಕ್ಟರ್ ನನ್ನ ಪ್ರಶ್ನೆ ಹಾಕಿದ್ರು ಅವರು, ಹಳ್ಳಿ ಒಳಗಿನ ಜನ ಜಾಸ್ತಿ ದವಾಖಾನಿಗೆ ಬರೋಂಗಿಲ್ಲ, ಶಾರದಾರನಾರಷ್ಟೇ ಬರ್ತಾರೆ ಈಶ್ವರ, ಯಾಕೆ ಬರ್ತಾರೆ? ಒಂದು ನಿಮಿಷ ಸುಮ್ಮನೆ ಹಂಗೆ ವಿಚಾರ ಮಾಡಿದೆ ಸರ್ ನಾನು. ವಿಚಾರ ಮಾಡಿ ಅವರಿಗೆ ಕ್ಲಿಯರ್ ಹೇಳಿದೆ ನಾ, ಅವ ಎಣ್ಣೆ ಹೊಡೆದಿದ್ದು ಗೊತ್ತಿರ್ತೈತಿ, ಅವ ಕೆಮಿಕಲ್ ಹಾಕಿದ್ದು ಗೊತ್ತಿರ್ತೈತಿ, ರಾಸಾಯನಿಕ ಎಲ್ಲ ಬಳಸಿದ್ದು ಗೊತ್ತಿರ್ತೈತಿ, ಬಳಸಲಾರದದ್ದು ಅವಂಗೆ ಗೊತ್ತಿರ್ತೈತಿ, ಅದನ್ನ ನಾವು ತಿಂತಾನ, ಬೆಳೆದಿದ್ದನ್ನು ಹೋಗಿ ತಂದು ಮಾರ್ಕೆಟಿಗೆ ಕೊಡ್ತೀವಿ, ಯಾಕಂದ್ರೆ ನಾನು ಮಾಡಿದ್ದ ಅಂದ್ರೆ ಸತ ನಾ ಮಾಡಿದ್ದ ಅನುಭವನ ಹೇಳುದು ಸರ್ ನಾನು. ಅವಾಗ ಸಿಮಿಷಿಡಾನ್ ಎಣ್ಣೆ, ನೋಕ್ರಾನ, ಮನೋಕ್ರೋಟೋಪಾಸ್ ಇವೆಲ್ಲ ಹೈ ಡೋಸ್ ಎಣ್ಣೆ ಸರ್ ಇವು. ನಾ ಅವಾಗ 6-7 ಮೊದ್ಲಿಂದ ಹೇಳತ್ತೇನೆ ಸರ್ ನನಗೆ. ಏನ್ ಮಾಡ್ತಿದ್ದೆ, ನಂದು ತರಕಾರಿ ಮಾರ್ಕೆಟ್ ಹೋದ್ರೆ ಹಹಾ ಅಂತ ಎಲ್ಲಾರು ತಗೊಂಡ್ಬಿಡ್ಬೇಕು. ಎಲ್ಲಾರು ಹಿಂಗೆ ತಗೊಂಡಾರ ನನ್ನ ತರಕಾರಿ ಬಂದು ತಗೊಂತಿದ್ರಲ್ಲ, ನಾವು ಮತ್ತಿಷ್ಟು ಎಣ್ಣೆ ರಾಸಾಯನಿಕ ಜಾಸ್ತಿ ಹಾಕಾಗತ್ತಿದ್ದೆ ನಾನು ಅವಾಗ. ಹಾಗೆ ನನ್ನ ತಪ್ಪಲ ನೋಡಿ ಇಷ್ಟ ಅಗಲ ಎಲ್ಲಿ ಕರವಾಗ ಮಲ ಮಲ ಅನ್ಬೇಕು ಆ ಥರ ಬೆಳೀತಿದ್ದೆ. ಇವ್ರ ಡಾಕ್ಟರ್ ಏನು ಕೇಳಿದ್ರಲ್ಲ ಸರ್ ನನಗೆ ದೊಡ್ಡ ಶಾಕ್ ಆಗ್ಬಿಡ್ತದ. ಅವಾಗ ಹೇಳಿದಾನ ಅವ್ರು, ಇಲ್ಲ ಸರ್ ನಾನು ಹಿಂಗೆಲ್ಲ ಮಾಡೇನಿ, ಇವತ್ತು ಮುಂಜಾನೆ ಎಣ್ಣೆ ಹೊಡಿತೇನೆ, ಇಂಡೋ ಸ್ವಲ್ಪ ಎಣ್ಣೆ ಅಂದ್ರೆ ಭಾಳ ಕೆಟ್ಟ ಹಣ್ಣು. ಅದನ್ನು ಹೊಡೆದ್ರೆ ನಾನು ಸಂಜೆ ಮುಂದೆ ಮತ್ತೆ ಅದನ್ನು ಕಿತ್ತು ಸೀಡು ಕಟ್ಟಿ ಮಾರ್ಕೆಟ್ ಕಳಿಸ್ತೇನೆ ನಾನು, ಮತ್ತೆ ಇದು ಅನ್ಯಾಯ ಅಲ್ಲನೋ ಅಂತಂದ್ರೆ, ಸರ್ ನೀವು ಹೇಳಿದಾಗ ಈಗ ವಿಚಾರ ಮಾಡತ್ತೇನೆ ಅಂತ ಹೇಳಿದೆ ನಾನು. ಯಾಕಂದ್ರೆ ಅನ್ಯಾಯ ಅಂದ್ರೆ ನನಗೆ ಅದು ಗೊತ್ತಿದ್ದಿಲ್ಲ, ನಂದು ತರಕಾರಿ ಚಲೋ ಇರಬೇಕು, ಮಾರ್ಕೆಟ್ದಾಗ ದೌಡ್ ಖಾಲಿ ಆಗ್ಬೇಕು, ಇಷ್ಟು ನನ್ನ ತಲೆಯಾಗಿದ್ದಿದ್ದ ಅವಾಗ. ಈಗ ನೀವು ಹೇಳಿದ್ರಲ್ಲ ವಿಚಾರ ಮಾಡ್ತೇನಂದ ಅಲ್ಲಿಗೇನ ಅದನ್ನ ರಸಾಯನ ಗೊಬ್ಬರ ಪೂರ ಕಮ್ಮಿ ಮಾಡ್ಕೊಂತ ಮಾಡ್ಕೊಂತ ರಸಾಯನ ಪೂರ ತೆಗೆದ ಹೋದ್ಬಿಟ್ಟೆ, ಪರಿಸರನ ಹಾಳು ಮಾಡ್ತೈತೆ, ಎಲ್ಲ ಹಾಳು ಮಾಡ್ತೈತೆ ಸರ್. ಅದು ಸಿಟಿಯನಾರ್ ಪಾಪ ಅವ್ರ ಹೊಟ್ಟೆ ನೋವು ಬರ್ತಾವು, ಹೊಟ್ಟೆ ಗ್ಯಾಸ್ ಬರ್ತೈತಿ, ಅವಕ್ಕೆ ಏನೇನೋ ಆಗೋದ ಕಾರಣ ನಾವು ಹೊಡಿಯೋದು ಎಣ್ಣಿಲಿಂದ. ಅಲ್ಲಿಂದ ಎಣ್ಣೆ ಬಿಟ್ವಿ ಬಿಟ್ಬಿಟ್ಲ ನಾ ಅವಾಗ ನಾ ಎಲ್ಲರಿಗೂ ಹೇಳಾಕತ್ತಿದ್ದೆ. ಒಂದು ಯೂನಿವರ್ಸಿಟಿ ಒಳಗೆ ಒಂದು ಇದನ್ನ ರೈತರ ಸಂವಾದ ಕಾರ್ಯಕ್ರಮಕ್ಕೆ ಹೋದ ಬಂದಾಗ ನನಗೆಲ್ಲ ಆದ ಅನುಭವ ಅಲ್ಲಿ ಹೇಳಿದ್ದೆ ನಾನು. ಬಹಳ ಒಳ್ಳೆ ಕೆಲಸ ಮಾಡ್ರಿ, ಜನಗಳ ಆರೋಗ್ಯವನ್ನು ಕಾಪಾಡುವಲ್ಲಿ ತಾವು ಮತ್ತೆ ಗಮನ ಹರಿಸಿದ್ರಿ. ಹೌದು ಸರ್, ತಾವು ಸಮಗ್ರ ಕೃಷಿಯನ್ನ ಮಾಡ್ತಾ ಇದ್ರಿ, ಅದರಲ್ಲಿ ಜೈವಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದೀರಿ, ಬಹಳ ಸಂತೋಷ. ಮತ್ತೆ ಈ ಹುಳಿ ಮಜ್ಜಿಗೆ ಈ ತರದ್ದು ಔಷಧಿಗಳನ್ನು ಸಾವಯವದಲ್ಲಿ ಬಳಸ್ತಾರಲ್ಲ ಸರ್, ನಾವು ಹೊಡೆದು ನೀಮಾಸ್ತ್ರ ಅಂದ್ರೆ ಬೇವಿನ ಎಲೆ ಹರ್ಕೊಂಡು ಬಂದು ಅದನ್ನು ಕುದಿಸಿ ಅದ್ರ ಕಷಾಯ ಮಾಡಿ ಅದನ್ನ ನೀರು ಹೊಡೆದು ಅದರಲ್ಲಿಂದ ನಾವು ಎಷ್ಟೋ ಹುಳ ಶೀರ್ ಇರ್ಬೋದು ಕೀಡಿ ಇರ್ಬೋದು ಎಷ್ಟೋ ಕಂಟ್ರೋಲ್ ಮಾಡುವಂತ ಶಕ್ತಿ ಅದ್ರೊಳಗೆ ಐತ್ರಿ. ನಾವು ನಾಳೆ ಹೊಡಿತೀವಿ ಅಂದ್ರೆ ಇವತ್ತಂತ ರೆಡಿ ಮಾಡಿ ಇಟ್ಕೊಂಡು ಸಾಕು, ನಮ್ಮ ಹುಲ್ಲದೊಳಗೆ ಗಿಡ ಬೇವಿನ ಕಷಾಯ. ಬೇವಿನ ಕಷಾಯ ಅದನ್ನ ಹೆಂಗ್ ತಯಾರು ಮಾಡ್ತೀರಿ? ಈ ತಪ್ಪಲ ಹರ್ಕೊಳ್ಳೋದು ಸರ್, ಹರ್ಕೊಂಡು ಬಡವಣ ನೀರು ಕುದಿಯಾಕಿಟ್ಟು ತಪ್ಪಲ ಕುದಿಸಿ ಅದನ್ನೆಲ್ಲ ಹಿಂಡಿ ತಕೊಂಡ್ಬಿಟ್ರೆ ಅದ ಎಣ್ಣೆ ಆಗಿ ಹೋತ್ ನಮ್ಮ. ಮತ್ತೇನು ಮತ್ತೆ ಏನ್ ಹಾಕೊಳ್ಳೋದು ಸರ್? ಮತ್ತೆ ಇದು ಹುಳಿ ಮಜ್ಜಿಗೆ, ಹುಳಿ ಮಜ್ಜಿಗೆ ಅಂತೂ ಕಳೆ ಹಾಕಿರ್ತೀವಿ ಸರ್ ಮನ್ಯಾಗೆ, ಏನು ಉಂಡ ಉಳಿದಿರ್ತಾವಲ್ಲ ಅವನೊಂದು ಡಬ್ಬಿ ಮಾಡಿರ್ತೀವಿ, ಆ ಡಬ್ಬಿಗೆ ಹಾಕಿ ಇಟ್ಕೊತ ಇಟ್ಕೊತ ಅವ್ನು ಕಳೆ ಹಾಕೋತ ಹಂಗೆ ಬಂದ್ಬಿಟ್ಟಿರ್ತೀವಿ ನಾವು. ಬಂದು ಲಾಸ್ಟ್ಗೆ ನಮಗೆ ಯಾವಾಗ ಯೂಸ್ ಬೇಕಾಕೈತಿ ಅವಾಗ ನಾವು ಅವನ್ನ ಒಂದು ಪ್ರಮಾಣ ಇರ್ತೈತಿ, ಆ ಪ್ರಮಾಣ ಹಾಕೊಂಡು ಸಿಂಪಡಣೆ ಮಾಡಿದಂದ್ರೆ ನಮ್ಮದು ಇದ್ದ ಹುಳ ಕಂಟ್ರೋಲ್ಗೆ ಭಾಳ ಬರ್ತೈತಿ ಸರ್. ಅದು ಮತ್ತೆ ಈ ಥರ ಯಾವುದು ಏನು ಮಾಡ್ತೀರಿ? ಹಣ್ಣೆಲ್ಲ ಕೊಳಿಸಿ ಅದನ್ನು ಇದು ಮಾಡ್ತೀರೇನು? ಹಾಂ, ಹಣ್ಣು ಕೊಳಿಸಿ ಹಣ್ಣು ಆಮೇಲೆ ಬೆಲ್ಲ ಎರಡು ಸಮ ಹಾಕಿ ಅದನ್ನು ಕಳೆ ಹಾಕಿ ಅದು ಟಾನಿಕ್ ಸರ್ ಅದು ನಮಗೆ. ಯಾವ ಬೆಳಿಗ್ಗೆ ಇದನ್ನ ಯೂಸ್ ಮಾಡ್ತೀವಿ? ಎಲ್ಲಾ ಬೆಳಿಗ್ಗೆನು ಹೊಡಿತೀವಿ ಸರ್ ನಾವು. ಅಂದ್ರೆ ಅದು ಹುಳ ಹತ್ತಂಗ? ಹಾ, ತರಕಾರಿ, ಮಾಯಿ ತೋಟಕ್ಕ, ಆಮೇಲೆ ಇತರೆ ಬೆಳೆಗಳು ಏನೇನು ಇರ್ತಾವೆ ಎಲ್ಲಕ್ಕೂ ಹೊಡಿತೀವಿ. ಅಂದ್ರೆ ಅದು ಫಲವತ್ತತೆ ಇಳುವರಿನ ಜಾಸ್ತಿ ಕೊಡ್ತದೆ, ಬಹಳ ಜಾಸ್ತಿ ಕೊಡ್ತದೆ. ಯಾಕಂದ್ರೆ ಟಾನಿಕ್ ರೀ ಅದು, ಬೆಲ್ಲ ಇದು ಹಣ್ಣಿನ ರಸ ಲಿಕ್ವಿಡ್ ಆತಂದ್ರೆ ದೊಡ್ಡ ಟಾನಿಕ್ ರೀ ಅದು. ನಾವು ಮಾರ್ಕೆಟ್ದಾಗ ಹೋಗಿ ತಂದ್ರು ಸಿಗಲಂತ ಟಾನಿಕ್ ಅದು. ಮತ್ತೆ ನೀವು ಈಗ ಧಾರವಾಡ ಹಾವೇರಿ ಗದಗದ ಸಾವಯವ ಕೃಷಿ ಫೆಡರೇಷನ್ ಸಂಸ್ಥೆ ಉಪಾಧ್ಯಕ್ಷರಾಗಿರಿ. ಹ್ಞೂ ಸರ್. ರೈತರಿಗೆ ಅನುಕೂಲ ಆಗಂಗ ಯಾವ ಕಾರ್ಯಗಳನ್ನು ಮಾಡ್ತಾ ಇದ್ರಿ ಇದರಿಂದ? ಈಗ ನಾವು ರೈತರಿಗೆ ಬೀಜ ಕೊಡ್ತೀವಿ ಸರ್. ಯಾವ ಬೀಜ ಕೊಡ್ತೇವೆ ನಾವು? ಊದ್ಲ, ಬರ್ಗ, ಹಾರ್ಕ, ಕೊರಲ, ಇಷ್ಟುದ್ರದಾಗನು ರೈತರು ಆಯ್ಕೆ ಮಾಡೋದು ಯಾವ್ದಪ್ಪ ಅಂತಂದ್ರೆ ಕೊರಲ ಹಾಕಕ್ಕನ ಇಷ್ಟಪಡ್ತಾರೆ, ಬರ್ಗ ಕೊರಲ. ಯಾಕೆ ಇವನ್ ಯಾಕೆ ಇಷ್ಟಪಡ್ತಾರ ಅಂದ್ರೆ ಈಜಿ ಇರ್ಬೇಕು ನಮಗೆ ರೈತರಿಗೆ, ಕಟಾವ್ ಮಾಡಕ್ಕೂ ಈಜಿ ಇರ್ಬೇಕು, ಅದರದೆಲ್ಲ ಇನ್ಕಮ್ ಆಗ್ಬೇಕು ಎಲ್ಲ, ಹಿಂಗಂತ ಒಂದು ರೈತರು ವಿಚಾರ ಮಾಡ್ತಾರೆ. ಹಿಂಗಾಗಿ ಕೊರಲ ಬೀಜನ ಜಾಸ್ತಿ ತಗೊಂಡು ಹಾಕ್ತಾರೆ ರೈತ ಹಾಕ್ಯಾರ. ಮರುವ ಹಿಂಗ ಒಟ್ಟು ನವಲಗುಂದ ತಾಲೂಕಿನಾಗ ಎಲ್ಲ ಹಾಕ್ಸೇವಿ. ಆಮೇಲೆ ಶಿಗ್ಗಾಂವ್ ತಾಲೂಕಿನಾಗೂ ಹಾಕಿಸ್ತೀವಿ. ಹಾವೇರಿ ಜಿಲ್ಲಾದಾಗೂ ಅಲ್ಲಿನೂ ನಮ್ಮ ಚಂದ್ರಕಾಂತ್ ಸಂಗೂರ ಅವರು ಹಾಕಿಸ್ತಾರ. ಕಡ್ಡಿಗುಡ್ದಾಗ ಇಲ್ಲಿನೂ ಹಾಕ್ಸೈತಿ. ಒಟ್ಟು ಎಲ್ಲಾ ಕಡೆನು ಅವನ್ನ ಹಾಕಿಸಿ ರೈತರಿಗೆ ಬೀಜ ಕೊಡೋ ಮುಂದನ ಹೇಳ ಕೊಟ್ಬಿಡ್ತೇವೆ ಸರ್. ನಾವು ಯಾರ ಒಬ್ಬರ ರೈತರ ಈ ರೇಟ್ ಖರೀದಿ ಮಾಡ್ತಾನಪ್ಪ ಅಂತ ಹೇಳಿ ಒಬ್ಬ ವ್ಯಾಪಾರಿ ಯಾವನು ನಮ್ಗೆ ಯಾವ್ದನ್ನು ಕೊಟ್ಟಿಲ್ಲ ಇಲ್ಲಿವರೆಗೂ. ನಾವು ಹೇಳ್ಕೊಡ್ತೀವಿ ರೀ ಅವ್ರಿಗೆ, ನಿಂದ ಕೊರಲ ನೋಡಪ್ಪ 4,000 ರೂಪಾಯಿ ಕ್ವಿಂಟಲ್ ನಾವು ಖರೀದಿ ಮಾಡ್ತೀವಿ, ನೀ ಹಾಕಿ ಬೆಳೆದು ಕೊಡು. ಅಲ್ಲ, ಇವಕ್ಕೆಲ್ಲ ಬೀಜೋಪಚಾರ ಮಾಡಿ ಕೊಡ್ತೀರೋ? ಬೀಜೋಪಚಾರ ಏನೂ ಇಲ್ಲ ಸರ್. ಇದಕ್ಕೆ ಸುಮ್ಮನೆ ಹೋಗೋದು ಬಿತ್ತದು, ಎಕರೆಗೆ 3 ಕೆಜಿ ಬೀಜ ಬೇಕಷ್ಟ. 3 ಕೆಜಿ ಕೊಟ್ವಿ ಅಂದ್ರೆ 1 ಎಕರೆ ಹೊಲ ಆರಾಮ್ಸೆ ಬಿತ್ತ ನಾವು. ಆ ಬಿತ್ತದಂದ್ರೆ ಅದಕ್ಕೇನು ಗೊಬ್ಬರ ಇಲ್ಲ, ಎಣ್ಣಿಲ್ಲ, ಅದಕ್ಕೆ ಏನೇನು ಇಲ್ಲ. ಸುಮ್ಮನೆ ಬರೀ ಬಿತ್ತದು, 1 ಮೈ 2 ಮೈ ಎಡಿ ಹೊಡಿಯೋದು, ಕಟಾವ್ ಬಂದಾಗ ಕಟಾವ್, ಕಳೆ ಇದ್ರೆ ಕಳೆ ತೆಗೆದು, ಗಿಡಗಸ ಬಿಟ್ಟಿರ್ ಕಳೆ ತೆಗೆದು, ಹೊಟ್ಟಿಗೆ ತಿನ್ನುವಂಥದ್ದು ಬರ್ತೈತಿ. ಮತ್ತು ಅದನ್ನ ಖರೀದಿ ಮಾಡಿ ತಿಮ್ಮಪ್ಪರದ ಒಂದು ಪ್ರೊಸೆಸಿಂಗ್ ಯೂನಿಟ್ ಐತೆ ಸರ್ ನಮ್ದು, ಬಾಗೋಡಿ ಮಂಜು ಅಂತೇಳಿ ಅಲ್ಲಿ ಅವ ಒಂದು ಮಿಲ್ ಹಾಕ್ಯಾನ್ರಿ. ಒಟ್ಟು ಧಾರವಾಡ ಹಾವೇರಿ ಗದಗ ಜಿಲ್ಲಾದ ಫೆಡರೇಷನ್ದ ಒಂದು ಮಿಲ್ ಐತೆ ಅಲ್ಲಿ. ಆ ಮಿಲ್ನಾಗ ಪ್ರೊಸೆಸಿಂಗ್ ಆಕೈತಿ, ಸಂಗೂರು ಹೋಗಿ ಪಾಕೆಟ್ ಆಕೈತಿ. ಪಾಕೆಟ್ ಆಗಿ ಸದ್ಯ ನಮ್ಮ ಯೂನಿವರ್ಸಿಟಿ ಅವ್ರಿಗೂ ಸಹಿತ ಸಿರಿಧಾನ್ಯ ಯಾರ ಕೊಟ್ಟಾರ ಅಂದ್ರೆ ಚಂದ್ರಕಾಂತ್ ಸಂಗೂರು ಧಾರವಾಡ ಹಾವೇರಿ ಗದಗ ಜಿಲ್ಲಾ ಫೆಡರೇಷನ್ ದವರ ಕೊಟ್ಟಿರ್ತಾರೆ ಸರ್. ಸಿರಿಧಾನ್ಯ ಎಲ್ಲಿ ಇಲ್ಲಿಂದ ಬೆಂಗಳೂರು ಮಠನೂ ಕಳಿಸ್ತೀವಿ ನಾವು. ಅವ್ರೇನಾರ ಒಂದು ಮೇಳ ಇಟ್ಟರಂದ್ರೆ ಅಲ್ಲಿ ಸ್ಟಾಲ್ ಹಾಕೋದಿರಲಿ, ಸ್ಟಾಲ್ಗೆ ಅದು ಎಲ್ಲ ಸ್ಟಾಲ್ನವರು ನಮ್ಮ ಕಡೆನ ಖರೀದಿ ಮಾಡ್ಕೊಂಡು ಓದಿರ್ತಾರೆ ರೀ. ಮತ್ತೆ ಹೋಗಿ ಅವ್ರ ಲೆವೆಲ್ ಬೇರೆ ಹಚ್ಕೊಂಡು ಮಾರ್ತಾರೆ. ಒಟ್ಟು ಏನು ಮಾರಿದ್ರು ಒಟ್ಟು ಮಾರಲಿ, ಜನ ತಿನ್ನಲಿ, ಜನರು ಒಳ್ಳೇದಾಗಲಿ, ಎಲ್ಲರ ಹೆಲ್ತ್ ಚಲೋ ಆಗಲಿ, ಇದೊಂದು ನಮ್ಮದು ಉದ್ದೇಶ ಸರ್. ಸಿರಿಧಾನ್ಯಕ್ಕೆ ಯಾಕೆ ನಾವು ಜಾಸ್ತಿ ಒಟ್ಟು ಕೊಟ್ಟೇವೆ ಅಂದರೆ ನಾವೇ ಸ್ವತಃ ಮಧ್ಯಾಹ್ನ ಊಟ ಮಾಡಿದ್ರೆ ಸಾಯಂಕಾಲ ಹಸು ಅನ್ನುವಂಥದ್ದು ಸಹಿತ ಬರೋಂಗಿಲ್ಲ ಸರ್. ಅಷ್ಟು ನಮ್ಮನ್ನ ಊಟದ ಕಂಟ್ರೋಲ್ ಮಾಡುವಂಥ ಶಕ್ತಿ ಸಿರಿಧಾನ್ಯಕ್ಕೆ ಇದೆ. ಈಶ್ವರ್ ಮಾಳನವರೇ, ತಾವು ಹೊರದೇಶಕ್ಕೂ ಸಹ ಹೋಗಿ ಬಂದಿರಿ, ಯಾವ ವಿಷಯ ಕುರಿತು ನೀವು ಹೊರದೇಶಕ್ಕೆ ಹೋಗಿದ್ರಿ, ಅಲ್ಲಿ ಏನು ಮಾಡ್ಬಂದ್ರಿ? ನಾವು ಶ್ರೀಲಂಕಾ ಹೋದಾಗ ಅಲ್ಲಿ ಹುಲ್ಲಿನ ತಳಿ ನೋಡಕಂತೇಳಿ ಶ್ರೀಲಂಕಾ ಹೋದ್ವಿ ರೀ. ಒಂದು ಡೈರಿ ಅಲ್ಲಿ ದನಗಳು ಯಾವ ಟೈಪ್ ಇರ್ತಾವೆ, ಅವ್ರು ಯಾವ ಟೈಪ್ ಡೈರಿ ನಡೆಸ್ಯಾರ, ಒಂದು ಅದನ್ನ ನೋಡಿದ್ವಿ. ಯಾರು ಕಳಿಸ್ಕೊಟ್ಟಿದ್ರು ನಿಮಗೆ? ಚೇಂಬರ್ ಆಫ್ ಕಾಮರ್ಸ್ ನಮ್ಗೆ ಹೆಲ್ಪ್ ಮಾಡಿ ಸರ್. ನಾವು ಚೇಂಬರ್ ಆಫ್ ಕಾಮರ್ಸ್ಗೆ ತೋಟಗಾರಿಕೆದ ಒಂದು ಬೌಡಿ ಮೆಂಬರ್ ಅದನ್ ಸರ್. ನಾ ಅಲ್ಲಿ ಚೇಂಬರ್ ಆಫ್ ಕಾಮರ್ಸ್ ಅವಾಗೂ ಇದ್ದೆ, ಈಗೂ ಅದನ್ನೇ. ಚೇಂಬರ್ ಆಫ್ ಕಾಮರ್ಸ್ ದಿಂದ ತಾವು ಶ್ರೀಲಂಕಾಕ್ಕೆ ಹೋಗಿರಿ? ಹಾ, ಶ್ರೀಲಂಕಾ, ಥೈಲ್ಯಾಂಡು, ಮಲೇಷಿಯಾ, ಸಿಂಗಾಪುರ್, ಒಟ್ಟ 4 ದೇಶಕ್ಕೆ ಹೋದ್ವಿ ಸರ್. 4 ದೇಶನು ನೋಡಿ ಬಂದಿರಿ, ಅಲ್ಲಿ ಬೇಸಾಯ ಪದ್ಧತಿಗಳನ್ನು ಎಲ್ಲ ನೋಡ್ಕೊಂಡು ಇಲ್ಲಿ ಅಳವಡಿಸ್ಕೊಂಡಿರಿ? ಹೌದು ಸರ್. ಶ್ರೀಲಂಕಾ ಹೋದ್ವಿ, ಡೈರಿದ ಎಲ್ಲ ಅದರದ ಮಾಹಿತಿ ತಗೊಂಡ್ವಿ. ಹುಲ್ಲು ಡೈರಿ ಎಲ್ಲಾ ತಳಿಗಳು ಹುಲ್ಲುನು ಅಲ್ಲಿ ರೋಡ್ ಮೇಲೆ ಬೆಳೆದಾವ ಸರ್. ಅಲ್ಲಿ ನಾವ್ ಎಲ್ಲೆಲ್ಲಿ ರೋಡ್ ಹೋಕ್ಯವಲ್ಲ ಆ ರೋಡ್ ಮೇಲನು ಹುಲ್ಲು ಐತಿ. ಹಂಗ ಹುಲ್ಲು ದನಗಳು ಎಷ್ಟು ತಿನ್ನಬಾರದಿಲ್ಲ ಅಂತ ಅನ್ಕೊಂತ ಅಡ್ಡಾಡಿ ನಾನು ಅಲ್ಲಿ ಅದನ್ನ ನೋಡ್ಕೊಂಡ್ ಬಂದ್ವಿ. ಅಲ್ಲಿಂದ ಥೈಲ್ಯಾಂಡ್ ಹೋದ್ವಿ ಸರ್. ಥೈಲ್ಯಾಂಡ್ ಹೋದಾಗ ಅಲ್ಲಿ ಮರಗೆಣಸ್ ಒಂದ ಹಾಲು, ಮೊಸರು, ಬೆಣ್ಣೆ, ಮಜ್ಜಿಗೆ, ಆಮೇಲೆ ಸಾಕಷ್ಟು ಇನ್ನ ಅನೇಕ ಫುಡ್ ತಿನ್ನುದು ತಯಾರಿ ಮಾಡೋದು ಯಾವ್ದಾರ ಅಂದ್ರೆ ಮರಗೆಣಸ್ ಅಂತೇಳಿ ಬೆಳಿತಾರೆ ಸರ್. ಅಲ್ಲಿ ಮರಗೆಣಸಿನ ಗಡ್ಡಿಲಿಂದ ಇಷ್ಟೆಲ್ಲ ತಯಾರಿಕೆದ್ವಿ. ಇದು ಮರಗೆಣಸಲಿಂದ ಬೆಣ್ಣೆ ತಯಾರು ಮಾಡ್ಕೊಂತಾರೆ ಸರ್. ಅಲ್ಲಿಂದ ಒಂದು ಮರಗೆಣಸದ ತುಕಡಿ ತಂದಿದ್ದೆ ಸರ್. ನಾನು ಗಮನಿಟ್ಟೆ ಹಾಕಿ ಬೆಳೆಸಿದೆ. ಬಹಳ ಸಂಖ್ಯೆ ಅದ, ಒಂದ್ ಗಿಡ ಬೆಳಿತಿ ಅದರದ ತುಕಡಿ ಬೇಕಾದಷ್ಟು ಕಟ್ ಮಾಡಿ ಹಚ್ಚಬಹುದಲ್ಲ ಸರ್, ಜಾಸ್ತಿನೂ ಮಾಡ್ಕೊಂಡೆ ಅದನ್ನ. ಈಶ್ವರ ಮಾಳನ್ನವ್ರೆ, ಹೊರದೇಶಕ್ಕೆ ಹೋಗಿ ಬಂದು ಅಲ್ಲಿಯ ತಳಿಗಳ ಬಗ್ಗೆ ಅಭ್ಯಾಸ ಮಾಡಿ ಅಲ್ಲಿರ್ತಕ್ಕಂತ ಬೆಳೆಗಳ ಮತ್ತೆ ಕೃಷಿಯಲ್ಲಿ ಏನನ್ನ ಅಭಿವೃದ್ಧಿ ಪಡಿಸಬಹುದು ಅನ್ನೋದನ್ನ ತಾವು ತಿಳ್ಕೊಂಡು ಬಂದು ಇಲ್ಲಿ ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡ್ರೆ ಬಹಳ ಸಂತೋಷ. ನಿಮಗೆ ಈ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿಯಿಂದ ರಾಜ್ಯದಲ್ಲಿ ಯಾವ್ಯಾವ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ ತಮಗೆ? ನಮಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಅಂತ ಒಂದು ಕೊಟ್ಟಾರ, ಕೃಷಿ ಪಂಡಿತ ಅಂತ ಒಂದು ಪ್ರಶಸ್ತಿ ಕೊಟ್ಟಾರ ಸರ್, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಕೊಟ್ಟಾರ. ಬಹಳ ಸಂತೋಷ ರೀ. ನಮ್ಮ ರೈತ ಬಾಂಧವರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ ತಮ್ಮ ಸಾವಯವ ಕೃಷಿ ಮತ್ತು ಸಮಗ್ರ ಕೃಷಿಯ ಬಗ್ಗೆ? ನಮ್ಮ ರೈತರು ನಿಜವಾಗಿಯೂ ಕೈನು ಸುಟ್ಕೊಳಕತ್ತಾರ, ಮೈನು ಸುಟ್ಕೊಳಕತ್ತಾರ. ಈಗ ಅದು ಆಗಬಾರದು ಅಂತ ಏನಾರ ನಮ್ಮ ರೈತರು ಅಂದ್ರೆ ಎಲ್ಲರೂ ಸಾವಯವ ಕೃಷಿ ಬರಬೇಕು, ಸಿರಿಧಾನ್ಯನ ಬೆಳಿಬೇಕು. ಸಿರಿಧಾನ್ಯನ ಯಾಕೆ ಬೆಳಿಬೇಕಂದ್ರೆ ನಮ್ಮ ದನಗಳು ಉಳಿತಾವ್ರಿ. ಫಸ್ಟ್ ಸಿರಿಧಾನ್ಯ ಬೆಳೆದು ನಾವು ಮಾಡಿಕೊಂಡ್ರೆ ನಮ್ಮ ಕೃಷಿ ಮಾಡೋಕೆ ಬಹಳ ಸರಳ ದಾರಿ ಸರ್. ಅದು ಈ ಸಿರಿಧಾನ್ಯದೊಳಗೆ ಮಾತ್ರ ನಮ್ಮ ಒಂದು ಲಕ್ಷ ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ನಮ್ಗೆ ಆರಾಮ್ ಶೇರ್ ಮನೆಗೆ ಬಂದು ಮುಡ್ತೈತೆ. ಯಾಕೆ ಖರ್ಚು ಇರೋದಿಲ್ಲ ನಮ್ದು, ಭಾಳ ಅಂದ್ರೆ ಕಟಾವು ಖರ್ಚು ಅದಕ್ಕೂ ಐತಿ ಇದಕ್ಕೂ ಐತಿ, ಅದಕ್ಕೆ ಎಣ್ಣಿಲ್ಲ, ಆಳಿನ ಖರ್ಚಿಲ್ಲ, ಏನಿಲ್ಲ, ಸುಮ್ಮನೆ ಆರಾಮ್ ಬಂದ್ಬಿಡ್ತೈತಿ. ಹಿಂಗಾಗಿ ಎಲ್ಲ ರೈತರು ಸಿರಿಧಾನ್ಯಕ್ಕೆ ಬಂದ್ರೆ ಬಹಳ ಒಳ್ಳೇದು. ಈಶ್ವರ್ ಮಾಳಣ್ಣವರೇ, ನಮ್ಮ ರೈತ ಬಾಂಧವರಿಗೆ ನಿಮ್ಮನ್ನ ಸಂಪರ್ಕಿಸಿ ಇನ್ನಷ್ಟು ಮಾಹಿತಿಗಳನ್ನು ತಿಳ್ಕೊಬೇಕಂದ್ರೆ ತಮ್ಮ ಮೊಬೈಲ್ ಸಂಖ್ಯೆಯನ್ನ ಒಂದ್ಸಲ ಹೇಳ್ಬಿಡ್ರಲ್ಲ. ನನ್ನ ಫೋನ್ ನಂಬರು 9454124. ತುಂಬಾ ಸಂತೋಷ ಈಶ್ವರ್ ಮಾಳಣ್ಣವರೇ, ಇಷ್ಟೊತ್ತು ನಮ್ಮ ಜೊತೆಗಿದ್ದು ಸಾವಯವ ಕೃಷಿ ಹಾಗೂ ಸಮಗ್ರ ಕೃಷಿಯ ಕುರಿತು ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಕುರಿತು ಹುಬ್ಬಳ್ಳಿ ತಾಲೂಕು ಗಾಮನಗಟ್ಟಿ ಗ್ರಾಮದ ಈಶ್ವರಪ್ಪ ಬಸಪ್ಪ ಮಾಳಣ್ಣವರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಕುಮಾರ್ ಅಗಡಿ. ಈಗ ಮುಧೋಳ್ ತಾಲೂಕು ಬೆಳಗಲಿಯ ಯಮುನಪ್ಪ ಆಲ್ಗೂರ್ ಮತ್ತು ಸಂಗಡಿಗರಿಂದ ಭಜನಾ ಪದ ಕೇಳೋಣಂತ. Thank you. ಕೊನ.